ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆ ಭೂಸ್ವಾಧೀನಕ್ಕೆ ಪರಿಹಾರ ನಿಗದಿ. ನೀರಾವರಿ ಭೂಮಿ ಎಕರೆಗೆ 40 ಲಕ್ಷ, ಒಣಭೂಮಿಗೆ 30 ಲಕ್ಷ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯ, ಸಂಪುಟ ಸಭೆಯಲ್ಲಿ ನಿರ್ಧಾರ. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತ ಪಾರುಪತ್ಯ ಮರೆಯಲು ಸನ್ನದ್ದ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಮಾಲೂರು ಶಾಸಕ ಕೆವೈ ನಂಜೇಗೌಡ ಶಾಸಕ ಸ್ಥಾನ ಅಸಿಂಧು, ಮರು ಮತ ಎಣಿಕೆಗೆ ಆದೇಶ. ಕೆಆರ್ಎಸ್ ಹಿನ್ನೀರಿನ ಅಭಿವೃದ್ಧಿ ಕುರಿತಂತೆ ಕೇಂದ್ರ ಸಚಿವರಾದ ರಾಮಮೋಹನ್ ನಾಯ್ಡು, ಎಚ್ಡಿ ಕುಮಾರಸ್ವಾಮಿ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ಪ್ರದೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ಪ್ರದೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶನ ನಡೆಸಿಕೊಡುವವರು ಸೋಮೇಶ್ ಉಪ್ಪಾರ್. ಕ್ಷೇತ್ರದಲ್ಲಿ ಯಾವ ತರ ಭದ್ರತೆ ನಾವು ಕೊಡಬಹುದು ಹೇಳಿ ಡಾಕ್ಟರ್ ಅಮ್ಮಗೌರೇ. ಖಂಡಿತವಾಗಿ ಸರ್, ನಮ್ಗೆಲ್ರಿಗೂ ತಿಳಿದು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರದೀಪ್ ಕುಮಾರ್ ಅವರು ಮುಖ್ಯವಾಗಿ ಡಿಪ್ಲೊಮೋ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಸುಮಾರು ಕಡೆ ಕೆಲಸ ಮಾಡಿಕೊಂಡು ನಂತರ ಆ ಕೆಲಸಕ್ಕಿಂತ ಕೃಷಿನೇ ಉತ್ತಮ ಅಂತೇಳಿ ಅವರು ಭಾವಿಸ್ಕೊಂಡು ಕೃಷಿಗೆ ವಾಪಸ್ ಬಂದಿದ್ದಾರೆ. ಮನೆಗೆ ಒಬ್ಬನೇ ಹಿರಿ ಮಗ ಅನ್ನುವಂಥ ಒಂದು ಅನಿವಾರ್ಯ ಕಾರಣವಿದ್ದರೂ ಸಹಿತ ಕೃಷಿ ನೆಮ್ಮದಿ ಕೊಡುತ್ತೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಅವರು ಮತ್ತೆ ಇಲ್ಲಿ ಕೃಷಿಯಲ್ಲಿ ತೊಡಕೊಂಡಿದ್ದಾರಂತೆ. ಅವರನ್ನೇ ಮಾತನಾಡಿಸೋಣ, ಅವರು ತಮ್ಮ ಕೃಷಿಯ ಅನುಭವಗಳನ್ನು ಒಬ್ಬ ಯುವ ರೈತರಾಗಿ ಹೇಗೆ ಹಂಚ್ಕೊಳ್ತಾ ಇದ್ದಾರೆ, ಹೇಗೆ ಕೃಷಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಪ್ರದೀಪ್ ಕುಮಾರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ದು ಇದೇ ಬೆಟಗೇರಿನೇ? ಸ್ವಂತ ಊರು ಇದೆ? ಸ್ವಂತ ಬೆಟಗೇರಿ. ಹಾಂ, ಈ ಕೃಷಿಯ ನಂಟು ನಿಮ್ಗೆ ಹೇಗೆ ಇತ್ತು? ಸರ್ ನಮ್ದು ಮೂಲತಃ ಬಂದು ಕೃಷಿಕರ ಫ್ಯಾಮಿಲಿ ಸರ್, ನಮ್ದು ಮೂಲ ಕೃಷಿನೇ ನಮ್ದೆಲ್ಲ. ನಮ್ದು ಎಜುಕೇಶನ್ ಮುಗಿದ ಮೇಲೆ 1-2 ವರ್ಷ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೇ ಇದ್ದೆ ನಾನು. ಆಮೇಲೆ ನೆಕ್ಸ್ಟ್ ಕಾರಣಾಂತರ ಅಂತ ಜಾಬ್ ಹೋಗೋದು ಬಂತು. ಏನಂದ್ರೆ ಮನೆಯಲ್ಲೇ ಪ್ರೆಷರ್, ಎಜುಕೇಶನ್ ಮಾಡಿದ್ಯ ಇದರಲ್ಲೇ ಯಾಕೆ ಹೋಗ್ಬೋದು ಮುಂದೆ ಹೋಗು ಅನ್ನೋ ರೀತಿ. ನೆಕ್ಸ್ಟ್ ನಾನು 2013 ಅಲ್ಲಿ ಕಂಪ್ನಿ ಜಾಯ್ನ್ ಆಯ್ತು ಸರ್. 8 ವರ್ಷ ನಾನು ಸೀನಿಯರ್ ಇಂಜಿನಿಯರ್ ವರ್ಕ್ ಮಾಡಿದೆ ಕಮಿನ್ಸ್ ಇಂಡಿಯಾ ಲಿಮಿಟೆಡ್ ಮತ್ತೆ ಜಂಪು ಲಿಮಿಟೆಡ್ ಅಲ್ಲಿ. ಎಲ್ಲೆಲ್ಲಿ ಮಾಡಿದ್ರಿ ಕೆಲಸ? ಸ್ಟಾರ್ಟಿಂಗ್ ನಂದು ಜೈಪುರ್ ಸರ್. ಜೈಪುರ್? ಜೈಪುರ್ ಸರ್. ಅಲ್ಲಿ ಟ್ರೈನಿಂಗ್ ಹಾಕಿದ್ರು ಅಲ್ಲಿ. ನೆಕ್ಸ್ಟ್ ಅಲ್ಲಿಂದ ಡೆಲ್ಲಿ ಟ್ರೈನಿಂಗ್. ನೆಕ್ಸ್ಟ್ ಹೊಸಪೇಟೆ, ಚೆನ್ನೈ. ಮ್ಯಾಕ್ಸಿಮಮ್ ನಾನು ಹೊಸಪೇಟೆಲ್ಲೇ ನಾನು ಸರ್ವಿಸ್ ಕೊಟ್ಟಿದ್ದೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಂದು ಟ್ರೇಡ್ ಬಂದು ಎಲೆಕ್ಟ್ರಿಕಲ್, ಬಟ್ ನಂದು ಮ್ಯಾಕ್ಸಿಮಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು ಮೆಕ್ಯಾನಿಕಲ್. ಎಲ್ಲಾ ತರ ಟ್ರೈನಿಂಗ್ ಕೊಟ್ಟಿದ್ರಿಂದ ಮೈನಿಂಗ್ ಅರ್ಥ್ ಮೂವಿಂಗ್ ಇಕ್ವಿಪ್ಮೆಂಟ್ಸ್ ಗೆ ಇಂಜಿನ್ ಮತ್ತೆ ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲ ನಾವು ಸರ್ವಿಸ್ ಕೊಡ್ತಾ ಇದ್ವಿ. ಜಿಂದಾಲ್ ಮತ್ತೆ NMDC ಈ ಕಡೆಗೆಲ್ಲ ನಾನು ಟೆಕ್ನಿಕಲ್ ಸರ್ವಿಸ್ ಕೊಟ್ಟಿದ್ದೀನಿ. ಚಿತ್ರದುರ್ಗದಲ್ಲಿ ಕೂಡ ಕೊಟ್ಟಿದ್ದೀನಿ. ಆ ಲೈಫ್ ಹೇಗಿತ್ತು, ಅದನ್ನು ಬಿಟ್ಟು ಬರುವಂತ ಅನಿವಾರ್ಯತೆಗಳು ಏನಾಯ್ತು? ನನಗೆ ಮೊದಲಿಂದಾನೆ ಹೇಳ್ತ ಸರ್, ನನಗೆ ನನ್ಗೆ ಅಗ್ರಿಕಲ್ಚರ್ ನಲ್ಲಿ ಬಹಳ ಇಂಟ್ರೆಸ್ಟ್. ನನಗೆ ದುಡ್ಡಕ್ಕಿಂತ ಇಂಪಾರ್ಟೆಂಟ್ ನೆಮ್ಮದಿ. ಕಂಪ್ನಿ ಹೇಳಿದ್ರೆ ದುಡ್ಡು ಸಿಗುತ್ತೆ, ಬಟ್ ಅಷ್ಟೇ ಪ್ರೆಷರ್ ಕೂಡ ಇರುತ್ತೆ, ಇನ್ನೊಬ್ರು ಅಡಿಯಾಳ ಕೆಲಸ ಮಾಡ್ಬೇಕು. ನನ್ನ ಅನುಭವದ ಪ್ರಕಾರ ಒಂದು 5 ಎಕರೆ ಭೂಮಿ ಇದ್ರು ಕೂಡ ನಮ್ ಸ್ವಂತದ್ರಲ್ಲಿ ನಾವು ಮಾಡ್ಕೊಳ್ಳೋದ್ರಲ್ಲಿ ನೆಮ್ಮದಿ ಚೆನ್ನಾಗಿರುತ್ತೆ ಸರ್. ನಾವು ಇಲ್ಲಿ ನಾವು ಇನ್ನೊಬ್ರು ಅಂಡರ್ ಕೆಲಸ ಮಾಡಿದಂಗ ಆಗಲ್ಲ ಸರ್. ಏನೇ ಕಷ್ಟ ಇದ್ರು ಅಲ್ಲಿ ನಮ್ ಕಡೆ ಅಂತ ಎಲ್ಲ ಕೆಲಸ ತಗೊಂಡು ಮತ್ತೆ ನಾನು ಹೆಂಗಂದ್ರೆ ಲೇಬರ್ ತರ ಕೆಲಸ ಮಾಡ್ಬೇಕು, ಅಲ್ಲಿ ಪ್ರಾಫಿಟ್ ಎಲ್ಲ ಹೋಗೋದು ಇನ್ನೊಬ್ಬನಿಗೆ. ಇಲ್ಲಿ ಹಂಗಲ್ಲ, ನಾನು ಎಷ್ಟು ಶ್ರಮ ಪಡ್ತೀನಿ, ಇನ್ನೂ 2 ತಾಸು ಜಾಸ್ತಿ ಮಾಡಿದ್ರೆ ನನಗ ಲಾಭ. ಕೃಷಿಲಿ ಅಲ್ಲಿ 8 ಅವರ್ಸ್ ಡ್ಯೂಟಿ ಮಾಡ್ತೀವಿ. ಇಲ್ಲಿ ಮೋರ್ ದನ್ 8 ಅವರ್ಸ್ ನ ಕೆಲಸ ಮಾಡಿದ್ರು, ಬರೀ 8 ಅವರ್ಸ್ ಮಾಡಿದ್ರು ಕೂಡ ಸಾಕು ಸರ್. ನನ್ನ ಹೊಲದಲ್ಲಿ ನಾನು ಸ್ವಂತದ್ರಲ್ಲಿ ಮಾಡಿದ್ರೆ ಅದ್ರ ಲಾಭ ನನಗೆ ಇಲ್ಲಿ ಡಬಲ್ ಕೊಡುತ್ತೆ ಸರ್. ಅಲ್ಲಿ ನಮ್ಗೆ 1 ವರ್ಷದ ಸ್ಯಾಲರಿ ಎಷ್ಟು ಇರ್ತದಪ್ಪ ಅಂದ್ರೆ ನಾವು 4 ತಿಂಗಳಲ್ಲಿ ನಾವು ಇಲ್ಲಿ ಕೃಷಿಲಿ ತೆಗಿಬಹುದು ಸರ್. ಅಲ್ಲಿ ಇಯರ್ಲಿ ಸ್ಯಾಲರಿ ನಮ್ಗೆ 4 ತಿಂಗಳಲ್ಲಿ ಬರುತ್ತೆ, 4 ರಿಂದ 5 ತಿಂಗಳಲ್ಲಿ ಬರುತ್ತೆ. ಸ್ವಲ್ಪ ಎಕ್ಸ್ಪೆಂಡಿಚರ್ ಇರುತ್ತೆ. ಅಲ್ಲಿ 1 ವರ್ಷಕ್ಕೆ 12 ಲೀವ್ ಕೊಡ್ತಾರೆ ಸರ್. 1 ವರ್ಷಕ್ಕೆ 12 ಲೀವ್ ಕೊಡ್ತಾರೆ. ನಮ್ಗಿಲ್ಲಿ 4 ತಿಂಗಳು ಕೆಲಸ ಮಾಡ್ಕೊಂಡು ಆ ದುಡ್ಡು ತಗೊಂಡು ಇನ್ನು 6 ತಿಂಗಳು ಮಕ್ಕೊಂಡ್ರೆ ಯಾಕ ಅಂತ ಕೇಳೋರಿಲ್ಲ. ಫಸ್ಟ್ ಥಿಂಗ್ ಆಗಲ್ಲ ಸರ್, ಮತ್ತು ನೆಮ್ಮದಿ ನೆಮ್ಮದಿ ಬೇಕಂದ್ರೆ ಅಂದ್ರೆ ಅಗ್ರಿಕಲ್ಚರಿಗೆ ಬರ್ಬೇಕು ಸರ್. ನೀವು ಹೀಗೆ ಕೆಲಸ ಅಲ್ಲಿ ತೊರೆದು ಬಂದಾಗೆ ಮನೆಯಲ್ಲಿ ರಿಯಾಕ್ಟ್ ಹೇಗಿತ್ತು? ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತಲ್ಲ ಸರ್. ಈಗ ಏ ಕೆಲಸ ಬಿಟ್ಟು ಬಂದಾನ, ಇವನ್ ಏನ್ ಮಾಡ್ತಾನ, ಏ ಬುದ್ಧಿ ಇಲ್ಲ ಜನ ಅನ್ನೋದು ಕಾಮನ್ ಸರ್. ಇದನ್ನ ಕೆಲಸ ಬಿಟ್ಟು ಬಂದಾನ ಬುದ್ಧಿ ಇಲ್ಲ ಇವಾಗ ಅನಿಸ್ಕೊಂಡಿದ್ ಸರ್. ಇದನ್ನ ಅನಿಸ್ಕೊಂಡಿನಿ, ಕೆಲವು ಜನ ಸಜೆಷನ್ ಮಾಡ್ತಾ ಇದ್ರು ಇದೆ, ಅದರಲ್ಲಿ ಲೈಫ್ ಇಲ್ಲ ಅಂತ ಅನ್ನಂಗಿಲ್ಲ ಸರ್, ಅದರಲ್ಲಿ ಕೂಡ ಇದೆ. ಬಟ್ ನಮ್ಗೆ ಇಷ್ಟ ಆದಂತ ಕೆಲಸ ಮಾಡ್ಬೇಕನ್ನೋ ನಾ ಅಗ್ರಿಕಲ್ಚರ್ನ ಚೂಸ್ ಮಾಡ್ಬೇಕು. ಕೆಲವ್ರಿಗೆ ಇಂಜಿನಿಯರಿಂಗ್ ಫೀಲ್ಡ್ ಇಷ್ಟ ಆಗುತ್ತೆ, ಹೊಲದಲ್ಲೆಲ್ಲ ಕೈ ಮುಟ್ಟು ಕೆಲಸ ಮಾಡೋದು ನನಗಾಗಲ್ಲ ಬದಿಸಲಾಗನು, ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಿಂಗೆ ಕಂಟಿನ್ಯೂ ಬರೀ ಅದೇ ಫೀಲ್ಡ್ ಅಲ್ಲಿ ನಾವು ಹೋದ್ರೆ ಅಗ್ರಿಕಲ್ಚರ್ ನೆಕ್ಸ್ಟ್ ಫ್ಯೂಚರ್ ನಾಗ ಕಣಿ ಕಾಣಲಾರಂತ ಹೋಗುದು ಸರ್. ಇದು ಫ್ಯೂಚರ್ ಅಲ್ಲಿ ಅಗ್ರಿಕಲ್ಚರ್ ಅನ್ನೋದೇ ಇರಲ್ಲ, ಎಲ್ಲರೂ ಬರೀ ಇಂಜಿನಿಯರಿಂಗ್ ಫೀಲ್ಡ್ ಆ ಫೀಲ್ಡ್ ಅಂತಂದು ಹೋದ್ರೆ ಇದನ್ನ ಮಾಡೋರು ಯಾರು ಸರ್ ನೆಕ್ಸ್ಟ್? ನೀವು ಕೆಲಸದಿಂದ ತೊರೆದು ಬಂದಂತ ಸಂದರ್ಭ ಕೋವಿಡ್ ಟೈಮ್? ಇಲ್ಲ ಸರ್, ಕೋವಿಡ್ ಮುಗಿದಿತ್ತು ಸರ್. ಅಲ್ಲಿ ಸರ್ ಬಂದಿರೋದು, ಆದ್ರೆ ಸೆಕೆಂಡ್ ಟರ್ಮ್ ಕೂಡ ಕೋವಿಡ್ ಮುಗಿದಿತ್ತು ಸರ್. ಅಲ್ಲಿ ಸ್ಯಾಲ್ರಿ ಎಲ್ಲ ಎಷ್ಟಿರ್ತಿತ್ತು ನಿಮ್ಗೆ? ಅದು 42 ಬರ್ತದೆ ಸರ್ ಎಲ್ಲ ಕಟ್ ಆಗಿ. ಸೋ ಅಲ್ಲಿ ಒಟ್ಟು ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ರು, ಅಲೋನ್ಸಸ್ ಎಲ್ಲ ಕೊಡ್ತಾರೆ, ಟ್ರಾವೆಲ್ ಅಲೋನ್ಸಸ್, ಪಿಎಡಿ ಪ್ರತಿಯೊಂದು ಇರ್ತಾಯಿದೆ. ಈಗ ಕೃಷಿಗೆ ಬಂದಾಗ ಈಗ ನೀವು ಒಂದು ಸುಮಾರು ವರ್ಷಗಳವರೆಗೆ ನೀವು ಕೆಲಸದಲ್ಲಿ ತೊಡ್ಕೊಂಡಿರ್ತೀರಾ, ಕೃಷಿ ಸ್ವಲ್ಪ ಸಂಪರ್ಕದಲ್ಲಿ ಇಲ್ದಾಗುತ್ತೆ. ಸೊ ಆರಂಭದಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ಅನಿಸಿತ, ನಾನು ಹೆಂಗ್ ಶುರು ಮಾಡ್ಲಿ ಕೆಲಸ, ಏನೇನ್ ಮಾಡ್ಲಿ? ಇಲ್ಲ ಸರ್, ನಾನು ಕಂಟಿನ್ಯೂ ಟಚ್ ಅಲ್ಲೇ ಇದೆ ಸರ್. ನಾನು ಯಾಕಂದ್ರೆ ಒಂದು ವಾರ ಕೂಡ ತಪ್ಪಿಲ್ಲ ಸರ್ ನಾನು ಊರಿಗೆ ಬರೋದು. ನನಗೆ ನಿಯರೆಸ್ಟ್ ಮಾಡ್ತಕ್ಕಂಥ ಪ್ಲೇಸ್ 60 ಕಿಲೋಮೀಟರ್ ಸರ್ ನನಗೆ. ಹಾಗೆ ಎವ್ರಿ ವೀಕ್ ನಾನು ಸ್ಯಾಟರ್ಡೆ ನೈಟ್ ಊರಿಗೆ ಬರೋದು, ಸಂಡೇ ನಾನು ಅಗ್ರಿಕಲ್ಚರ್ ನಮ್ಮ ತೋಟಗಿಟ್ಟ ಎಲ್ಲ ನೋಡ್ಕೊಳ್ಳೋದು, ಮತ್ತೆ ಮಂಡೇ ಡ್ಯೂಟಿಗೆ ಹೋಗೋದು, ಇದು ಕಂಟಿನ್ಯೂ ಇತ್ತು ಸರ್ ನನಗೆ. ನನಗೆ ಹಂಗಾಗಿ ನನಗೆ ಅಗ್ರಿಕಲ್ಚರ್ದು ಯಾವುದು ಹೆವಿ ಅನಿಸ್ತಿಲ್ಲ. ಏನು ಸ್ವಲ್ಪ ಕೈ ಮುಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಹೆವಿ ಅನಿಸ್ತಾ ಇತ್ತು, ಡೈಲಿ ರೂಢಿ ಆಗ್ತಾ ಹೋಗಿ ಸರ್. ಅದಕ್ಕೆ ಏನೇನ್ ಬೆಳೆಗಳನ್ನ ಬೆಳೆದಿದ್ರಿ ಪ್ರದೀಪ್? ನೀವು ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣ ಸರ್ ಹೀರೆಕಾಯಿ ಬೆಳೆಗೆ ಒತ್ಕೊಟ್ಟೆ ಫಸ್ಟ್, ಹೀರೆಕಾಯಿ ಬೆಳೆ ಹಾಕಿದೆ, ಅದು ಪರವಾಗಿಲ್ಲ ಸರ್, ಲಾಭ ಕೊಡ್ತು. ನಿಮ್ಮ ತಂದೆಯವ್ರು ಕೃಷಿ ಮಾಡುವಾಗ್ಲೂ ತರಕಾರಿಗಳನ್ನ ಬೆಳೀತಾ ಇದ್ರಿ? ಇಲ್ಲ ಸರ್, ತರಕಾರಿ ನಮ್ಮ ತಂದೆಯವರು ಯಾವ ತರಕಾರಿನೂ ಮಾಡಿಲ್ಲ ಸರ್. ಇವತ್ತಿಗೆ ಯಾವ್ದು ಮಾರ್ಕೆಟ್ ಹೋಗಿಲ್ಲ, ತರಕಾರಿ ಮಾರ್ಕೆಟ್ ಹೋಗಿಲ್ಲ. ಅವ್ರು ಕೂಡ ಗ್ರಾಜ್ಯುವೇಟ್, ಅವ್ರು MBBS ಗ್ರಾಜ್ಯುವೇಟ್. ಹಾ ಸರ್, ಅವರು ಈ ತರದ ತರಕಾರಿಗೆ ಎಲ್ಲ ಇಲ್ಲ ಸರ್, ಬರೀ ಮೆಕ್ಕೆಜೋಳ, ಶೇಂಗಾ, ಸೂರ್ಯಕಾಂತಿ, ಸಜ್ಜಿ, ಹತ್ತಿ ಈ ತರದ್ದೆಲ್ಲ ಬೆಳೀತಾ ಇದ್ರು. ಅವ್ರು ಮತ್ತೆ ಈ ತರಕಾರಿಗೆ ಹೋಗಿಲ್ಲ ಸರ್. ತರಕಾರಿ ನನ್ನಲ್ಲಿಂದ ಸ್ಟಾರ್ಟ್ ಆಗಿತ್ತು ಸರ್ ನಮ್ಮ ಹೊಲದಲ್ಲಿ. ಯಾಕೆ ನೀವು ತರಕಾರಿನ ಆಯ್ಕೆ ಮಾಡ್ಕೊಂಡ್ರಿ? ಈಗ ಬೇರೆ ಭೂಮಿದೆಲ್ಲ ಖರ್ಚೆಲ್ಲ ತೆಗೆದಾಕ್ಬೇಕಲ್ಲ ಸರ್. ಈಗ ಇದು ಶಾರ್ಟ್ ಟೈಮ್ ಅಲ್ಲಿ ನಮಗೆ ಬಂದ್ರು ಸರ್, 1.5 ತಿಂಗಳಿಂದ ಹೀರೆಕಾಯಿ ಬಂತು, 1.5 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮಗೆ ಕ್ರಾಪ್ ಬರ್ಲಿಕ್ಕೆ. ಬೇರೆ ಅಲೋನ್ಸಸ್ ಏನಿರ್ತಾವಲ್ಲ ಎಕ್ಸ್ಪೆಂಡಿಚರ್ಸ್ನ, ಆ ಎಕ್ಸ್ಪೆಂಡಿಚರ್ಸ್ನ ಸ್ವಲ್ಪ ಕಮ್ಮಿ ನಮ್ಗೆ ಅನುಕೂಲ ಆಗುತ್ತೆ ಸರ್, ಕೈ ದುಡ್ಡು ಬರುತ್ತಲ್ಲ. ಬೇರೆ ಎಲ್ಲ ಲಾಂಗ್ ಟರ್ಮ್ ಅಂತ ಸರ್, 4 ತಿಂಗಳು 4.5 ತಿಂಗಳು ಮೆಕ್ಕೆಜೋಳ ಬರ್ಲಿಕ್ಕೆ, ನಡುವೆ ಲೇಬರ್ದು ಖರ್ಚು ಅದೆಲ್ಲ ಖರ್ಚು ವೆಚ್ಚ ಇರ್ತದಲ್ಲ, ಅದನ್ನ ತೆಗಿಲಿಕ್ಕೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಇದು ಜಾಸ್ತಿ ಮಾಡಲ್ಲ ಸರ್, ನಾವು ಒಬ್ಬಂಟಿಗಿರಲ್ಲ, ಹಂಗಾಗಿ 1 ಎಕರೆ 2 ಎಕರೆ ಸರ್ ನಾ ತರಕಾರಿ ಇಡೋದು ಜಾಸ್ತಿ ಅಂದ್ರೆ. ನುಗ್ಗೆ ಮಾಡಿದ್ರೆ ಮಾತ್ರ 3 ಎಕರೆ ಹಿಂಗೆ ಇಟ್ಟಿರ್ತೀನಿ, 2 ಎಕರೆ 3 ಎಕರೆ ನುಗ್ಗೆ ಇಡ್ತೀನಿ. ಬೇರೆ ಎಲ್ಲ ತರಕಾರಿ ಬರೀ 1.5 ಎಕರೆ 1 ಎಕರೆ 2 ಎಕರೆ ಇಷ್ಟ ಅಂದ್ರೆ 2 ಎಕರೆದಲ್ಲಿ ಎಲ್ಲ ತರ ಬೆಳಿತೀನಿ ಸರ್. ನಾನು ಹೀರೆಕಾಯಿ ಬಂತು, ಹಾಗಲಕಾಯಿ ಬಂತು, ಟೊಮೆಟೊ, ಬದನೆ 4 ತರ ಇಡ್ತೀನಿ ಸರ್. ಅವು ನಮ್ಮ ಲೇಬರ್ ಕೂಡ ಅನುಕೂಲ ಆಗುತ್ತೆ, ಹೊಲಕ್ಕೆ ಬರ್ತಾರಲ್ಲ ಸರ್ ಕೆಲಸಕ್ಕೆ, ಅವ್ರ ಮನೆ ಕೂಡ ನಡೆಯುತ್ತೆ, ಅದರಲ್ಲಿ ತರಕಾರಿ ಖರ್ಚು ಅವ್ರು ಕಮ್ಮಿ ಆಗುತ್ತೆ. ಕಂಟಿನ್ಯೂ ಆತರ ನಾವು ಅವ್ರಿಗೆ ಅನುಕೂಲ ಮಾಡ್ಕೊಟ್ರೆ ಕಂಟಿನ್ಯೂ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ಎಲ್ಲಿ ದುಡ್ಡು ಜಾಸ್ತಿ ಕೊಡ್ತಾರೆ ಅಲ್ಲಿ ಹೋಗ್ತಾ ಇರ್ತಾರೆ ಸರ್. ಹಂಗೆ ಕಾರ್ಮಿಕರಿಗೂ ಸ್ವಲ್ಪ ಸಹಾಯ ಆಗ್ತದೆ, ಅವ್ರಿಗೆ ಸಹಾಯ ಆಗುತ್ತೆ ಸರ್. ನಮ್ಮ ಮನೆಗೆ ಕೂಡ ಬೇಕಾಗುತ್ತೆ, ಹೆಚ್ಚಿಗೆ ಬಂದಿದ್ದನ್ನು ಮಾತ್ರ ಮಾರ್ಕೆಟಿಗೆ ಕಳಿಸ್ತೀವಿ ಸರ್. ಈಗ ತರಕಾರಿ ಬೆಳೆ ನೀವು ಮೊದಲೇ ಶುರು ಮಾಡಿದ್ರೆ ಅಂತ ಹೇಳ್ತಾರೆ, ಅದ್ರ ಒಂದು ತರಬೇತಿ ಬೇಕು ನನಗೆ, ಏನು ಬೆಳೆದ್ರೆ ಏನು ಸಮಸ್ಯೆಗಳು ಬರ್ತವೆ, ಅದನ್ನು ಹೆಂಗೆ ಆರೈಕೆ ಮಾಡಿಕೊಡ್ಬೇಕು, ಭೂಮಿಯನ್ನು ಹೆಂಗೆ ಫಲವತ್ತತೆಯನ್ನು ಕಾಪಾಡಿಕೊಡ್ಬೇಕು, ಈ ಥರದ್ದೆಲ್ಲ ಪ್ರಶ್ನೆಗಳು ಬರ್ತವೆ. ಇವಕ್ಕೆಲ್ಲ ಹೇಗೆ ನೀವು ಸಿದ್ಧರಾದ್ರಿ ಅಂತ, ಏನೇನು ಮಾಡಿದ್ರಿ? ಫಸ್ಟ್ ನಮ್ಗೆ ಅದ್ರಲ್ಲಿ ಟಚ್ ಅಲ್ಲಿದ್ದಾನೆ ಸರ್, ಅಗ್ರಿಕಲ್ಚರ್ ನಲ್ಲಿ ನಾವು ಭೂಮಿ ಅಂತರೂ ಚೆನ್ನಾಗಿದೆ ಸರ್. ನಮ್ದು ಎಲ್ಲ ನಾವು ಅಂದ್ರೆ ಪ್ರತಿ ಸಲ ಬೆಳೆನ ಸುಡಲ್ಲ ಸರ್, ಕಸ ಗಿಸ ಎಲ್ಲ ಬರುತ್ತಲ್ಲ, ಮೆಕ್ಕೆಜೋಳ ಆಗಿದ್ದು ಏನೇ ಇದ್ರು ರೋಟೋವೇಟರ್ ಹೊಡೆದು ಅದನ್ನ ಗೊಬ್ಬರ ಮಾಡ್ತೀವಿ ಸರ್. ಹೊಲಕ್ಕೆ ರಾಸಾಯನಿಕ ಕೂಡ ಬಳಸ್ತೀವಿ ಸರ್. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ರಾಸಾಯನಿಕ ನಾನ್ ಹಾಕದೇ ಇಲ್ಲ, ಬರೀ ಸಾವಯವನ ಮಾಡ್ತೀನಿ ಅಂದ್ರೆ ಎಲ್ಲೂ ನಡೆಯಲ್ಲ ಸರ್, ಕಷ್ಟ ಆಗ್ತದೆ. ಕಮ್ಮಿ ಮಾಡ್ಕೊಂತ ಬರ್ಬೇಕು ಸರ್, ರಾಸಾಯನಿಕನ ಕಮ್ಮಿ ಮಾಡ್ಕೊಂತ ಬರ್ಬೇಕು. ಎಕರೆಗೆ 2 ಚೀಲ ಯೂರಿಯಾ ಕೊಡಲ್ಲಿ, 1 ಚೀಲ ಯೂರಿಯಾ ಕೊಡ್ಬೇಕು, ಸಗಣಿ ಗೊಬ್ಬರ ಎರಿಸ್ಕೊಂತ ಹೋಗ್ಬೇಕು. ಈಗ ಸಗಣಿ ಗೊಬ್ಬರ ಕೂಡ ಸಿಗ್ತಾ ಇಲ್ಲ ಸರ್, ಎಲ್ಲಿ ಈಗ ಇಲ್ಲಿ ಇಡೀ ಊರಲ್ಲಿ ಹುಡುಕಾಡಿದ್ರು ಒಂದು 10 ಜೊತೆ 15 ಜೊತೆ ಎತ್ತು ಸಿಗಲ್ಲ ಸರ್. ಈಗ ಗೆಳೆಯೋದು ಕೂಡ ತೊಂದರೆ ಇದೆ, ಕಡಿಮೆ ಆಗ್ತದೆ, ಬಹಳ ಕಮ್ಮಿ ಸರ್. ಈಗ ನಮ್ಮ ಏರಿಯಾದಲ್ಲಿ ಎಲ್ಲ ಟ್ರಾಕ್ಟರ್ ಮೊರೆ ಹೋಗ್ತದೆ, ಊರಾಗ ಒಂದು 100 ಟ್ರಾಕ್ಟರ್ ಆಗ್ತದೆ ಸರ್, 15 ಜೊತೆ ಎತ್ತದವ. ಈ ತರ ಎಲ್ಲಾ ಹಳ್ಳಿ ಸಿಚುವೇಶನ್ ಸರ್ ಇದೆ. ಹಂಗಿದ್ದಾಗ ಸಗಣಿ ಗೊಬ್ಬರ ಎಲ್ಲಿ ಇದೆ ಸರ್? ಈಗ ಅವ್ರು ಸಗಣಿ ಗೊಬ್ಬರ ತಮ್ಮ ಹೊಲಕ್ಕೆ ತಾವು ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ, ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಸಿಗಲ್ಲ, ಸಿಗಲ್ಲ ಪಕ್ಕದವ್ರಿಂದ ಹೇಳ್ಕೋಬೇಕು ಸರ್ ನಾವು, ಅದು ಡಬಲ್ ರೇಟ್. ನಾವೇನ್ ಮಾಡ್ತೀವಿ, ನಮ್ಮ ಹೊಲದಲ್ಲಿ ಬರ್ತಕ್ಕಂಥ ಕಸನೆ ಅದನ್ನೇ ರೋಟೋವೇಟರ್ ಹೊಡೆದು ಮಣ್ಣೊಳಗ ಬೆಳೆ ತರ ಮಾಡ್ತೀವಿ ಸರ್, ಸೂಪರ್ ಫಾಸ್ಫೇಟ್ ಆ ತರ ಎಲ್ಲ ಉಪ್ಕೊಂಡು ಅದನ್ನೇ ಗೊಬ್ಬರ ಮಾಡ್ಕೊಂತೀವಿ. ಮತ್ತೆ ಹಸಿರೆಲ್ಲ ಗೊಬ್ಬರ ಮಾಡ್ಕೊಂತೀವಿ ಸರ್, ಅದನ್ನ ಹಸಿರೆಲ್ಲ ಕಲಸಂಗಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಕ್ರಾಪ್ ಬರೋದ್ಲಿಗೆ ಮುಂಗಾರು ಪೂರ್ವದಲ್ಲಿ ಅವೆಲ್ಲ ಬೆಳ್ಕೊಂತೀವಿ. ಅಲಸಂದಿ ಹೆಸರು ನಿಮ್ ಭಾಗದಲ್ಲಿ ಬೆಳೀತಾರೆ? ಹೆಸರು ಆಗಲ್ಲ ಸರ್ ನಮ್ಮಲ್ಲಿ, ಹಲಸಂದಿ ಆಗುತ್ತೆ. ಮತ್ತೆ ನುಗ್ಗೆ ಒಂದು ಬೆಳೀತಾರೆ, ಅದು ಒಂದು ಒಳ್ಳೆ ಫಲವತ್ತತೆ ಸಿಗುತ್ತೆ ನಮ್ಗೆ ಭೂಮಿಗೆ ನುಗ್ಗೆ ಬೆಳೆ ಅಂತ. ಸೊ ಅದನ್ನ ಹಸಿರೆಲ್ಲ ಗೊಬ್ಬರ ರೀತಿ ಬಳಸ್ತೀರ? ಬರೀ ಎಲೆ ಉದುರು ಬೀಳುತ್ತಲ್ಲ ಸರ್, ಅದೇ ನೈಟ್ರೋಜನ್ ಕಂಟೆಂಟ್ ಸಿಕ್ಕಾಪಟ್ಟೆ ಕೊಡುತ್ತೆ. ಈ ತರದ ಒಂದು ಪದ್ಧತಿಯನ್ನ ಶುರು ಮಾಡ್ಕೊಂಡು ಭೂಮಿಯ ಫಲವತ್ತತೆಯನ್ನ ಕಾಪಾಡ್ಕೊಂಡು ಬರ್ತಾ ಇದ್ರಿ. ತರಕಾರಿಯ ಆಯ್ಕೆ ಅಂದ್ರೆ, ನಾನು ಈಗ ಹೀರೆಕಾಯಿ ಮಾಡ್ಕೊಡ್ಬೇಕು ಅನ್ನೋದಾದ್ರೆ ಬೀಜ ಅಥವಾ ಅಗಿ ಆಗ್ಲಿ ಏನು ನೀವು ಇಲ್ಲಿ ಹೇಗ್ ಮಾಡ್ತೀರಾ? ಹೀರೆಕಾಯಿ ಹಾಗಲಕಾಯಿನೆಲ್ಲ ನಾನು ಡೈರೆಕ್ಟ್ ಬೀಜನೇ ನಾಟಿ ಮಾಡ್ತೀನಿ. ಅಲ್ಲಿ ನನಗೆ ಸುಮ್ಮನೆ ಸಸಿ ಮಾಡ್ಲಿಕ್ಕೆ ಕೊಟ್ಟು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಸರ್ ಅಲ್ಲಿ, ನಾನೇ ಇಲ್ಲ ಡೈರೆಕ್ಟ್ ನಾಟಿ ಮಾಡಿ. ಇನಿಷಿಯಲ್ ನಾನು ಟೊಮೆಟೋನ ನರ್ಸರಿಯಿಂದ ತಗೊಂಡ್ಬಂದೆ ಸರ್ ಒಂದ್ಸರ್ತಿ. ನೆಕ್ಸ್ಟ್ ಟೈಮ್ ಏನಿದೆ ಅಲ್ಲ, ನಾನೇ ಇಲ್ಲೇ ಬೆಡ್ ಮಾಡ್ಕೊಂಡೆ ಸರ್, ನಮ್ಮ ಹೊಲದಲ್ಲೇ ಸಸಿ ಮಾಡ್ಕೊಂಡು ನಾಟಿ ಮಾಡಿವಿ ಸರ್. ಎರಡು ಸೇಮೇ ಬಂದ್ವಿ, ಏನು ನಾವು ಮೇಂಟೈನ್ ಮಾಡ್ದಂಗೆ ಇದೆ ಸರ್. ನಾವು ಯಾವ ರೀತಿ ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡ್ತೀವಿ, ಅದನ್ನ ಯಾವ ರೀತಿ ಯಾವ ಮಾಸ್ಟರ್ ಎಲ್ಲ ಮೇಂಟೈನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದು ನಮ್ಮ ಕ್ಲೈಮೇಟ್ ಏನಿದೆ, ನಮ್ಮ ಕ್ಲೈಮೇಟ್ ಫಸ್ಟ್ ತಳಿನ ಚೂಸ್ ಮಾಡ್ಕೊಳ್ತಕ್ಕಂಥದ್ದು ಸರ್, ನಮ್ಮ ಏರಿಯಾಗೆ ಬರ್ತಕ್ಕಂಥದ್ದು ಯಾವ್ದಿದೆ. ನಮ್ಮ ಏರಿಯಾಗೆ ಬರೋದಾಯ್ತು, ನಮ್ಮ ಮಾರ್ಕೆಟ್ ನಿಯರೆಸ್ಟ್ ಮಾರ್ಕೆಟ್ಗೆ ಯಾವ ಸೆಲ್ಲಿಂಗ್ ಜಾಸ್ತಿ ಇದೆ? ಜಾಸ್ತಿ ಇದೆ. ಹಾ ಸರ್, ನಮ್ಮ ಕೊಪ್ಪಳ ಮಾರ್ಕೆಟ್ ಅಲ್ಲಿ ನಮ್ಮ ನಿಯರೆಸ್ಟ್ ಕೊಪ್ಪಳ ಸರ್, ಕೊಪ್ಪಳ ಮಂಡಳಿಗೆ. ಇಲ್ಲೆಲ್ಲ ನಾವು ಬೇರೆ ತರದ ತಳಿ ತಗೊಂಡ್ ನಾವು ಮಾರ್ತೀವಿ ಅಂದ್ರೆ ಹೋಗಲ್ಲ ಸರ್ ಇಲ್ಲಿ. ಅದನ್ನು ಕೂಡ ಟ್ರೈ ಮಾಡಿದ್ದೀನಿ ಸರ್. ನಾನು ಕೋಲಾರದಲ್ಲಿ ಬೆಳಿತಕ್ಕಂತ ಹೈಬ್ರಿಡ್ ಟೊಮೆಟೊ ತಗೊಂಡ್ಬಂದೆ, ಅಲ್ಲಿ 500 ರೂಪಾಯಿ ಹೋಗ್ತಕ್ಕಂತ ಬಾಕ್ಸ್ ಟೊಮೆಟೊ ನಮ್ಮಲ್ಲಿ 70-80 ರೂಪಾಯಿ ಎಲ್ಲ ಕೊಟ್ಟು ಬಂದಿದ್ದೀನಿ. ಫಸ್ಟ್ ನಮ್ಮ ಮಾರ್ಕೆಟ್ ನಾಲೆಜ್ ಬೇಕು ಸರ್. ನಾನು ಇವನ್ ನನ್ನ 4 ಬಾಕ್ಸ್ ಕೂಡ ನನ್ನ ಮಾರ್ಕೆಟ್ಗೆ ತಗೊಂಡೋದ್ರು ಕೂಡ ನಾನು ಇನ್ನೂ ಮಾರ್ಕೆಟ್ಗೆ ಹೋಗಿ ಹೋಗ್ತೀನಿ ಸರ್, ಎಲ್ಲಾ ಮಾರ್ಕೆಟ್ಗೂ ತಿರುಗ್ತೀನಿ, ಅಲ್ಲಿ ನಾಲೆಜ್ ತಗೊಂತೀನಿ. ಯಾವ ತಳಿ ಇಲ್ಲ, 4 ಜನ ರೈತರನ್ನ ಭೇಟಿ ಆಗ್ತೀನಿ, ಯಾವ ಚೆನ್ನಾಗಿರ್ಬೇಕಲ್ಲ, ಇದಕ್ಕೆ ಏನ್ ಮಾಡಿದೆ, ಅದನ್ನ ಏನ್ ಮಾಡಿದೆ, ಒಬ್ಬರ ಕಡೆ ಅಂತ ಯಾವ ಇರ್ಲಿ ಸಣ್ಣ ಹುಡುಗ ಇರ್ಲಿ ಸರ್, ಅವನು ಮಾರ್ಕೆಟ್ಗೆ ಬಂದ್ರೆ ನಾವು ರೈತ ನಾಲೆಜ್ ಗೇನ್ ಮಾಡ್ಕೊಳ್ತೀವಿ, ಅವ್ರ ನಾಲೆಜ್ ತಗೊಳ್ಳೋದು. ನೆಕ್ಸ್ಟ್ ನಮ್ ಪ್ರಯತ್ನ ಮಾಡೋದು ಸರ್. ಕೆಲವೊಂದು ಯೂಟ್ಯೂಬರ್ಸ್ ಇದೆ ಸರ್ ಕೆಮಿಕಲ್ ಸಜೆಷನ್ ಮಾಡ್ಲಿಕ್ಕೆ, ಅವ್ರದ್ದು ಸ್ವಲ್ಪ ಫಾಲೋ ಆಗ್ತಾ ಇರ್ತೀನಿ ನಾನು ಯೂಟ್ಯೂಬ್ ಅಲ್ಲಿ ಕೂಡ. ಅದ್ರ ಅಗ್ರಿಕಲ್ಚರ್ ರಿಲೇಟೆಡ್ ಏನ್ ಹೇಳ್ತಾ ಇರ್ತಾರ ಫಾಲೋ ಮಾಡೋದು, ಕೆಮಿಕಲ್ ಕಂಟೆಂಟ್ ಏನಿದೆ ಅದರಲ್ಲಿ ಏನ್ ವರ್ಕ್ ಆಗುತ್ತೆ ಸ್ವಲ್ಪ ಕಾಸ್ಟ್ ಚೆಕ್ ಮಾಡಿ ನಾನು ಸ್ವಲ್ಪ ಕೆಮಿಕಲ್ ಸ್ಪ್ರೇ ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ. ಭೂಮಿಯ ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ಇಂಥವೆಲ್ಲ ಮಾಡಿಟ್ಕೋಬೇಕು ಅಂತೇಳಿ ಯೋಚಿಸ್ತಾ ಇರ್ತಾರೆ. ನಿಮ್ಮ ಭಾಗದಲ್ಲಿ ನೀವಾಗ್ಲಿ ನಿಮ್ಮ ಸುತ್ತಮುತ್ತಲ ರೈತರಾಗ್ಲಿ ಮಾಡ್ತಾ ಇದಾರೆ ಹೇಗೆ? ಬಹಳ ಕಮ್ಮಿ ಸರ್ ನಾವು ಕಡೆ ಮಾಡಿರೋದು, ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಇದ್ರ ಪ್ರಕಾರ ನಮ್ಮ ಫಸ್ಟ್ ಕೃಷಿಕ ಭೂಮಿ ಅಲ್ಲ ಸರ್. ನಮ್ಮ ಭೂಮಿಗೆ ಯಾವ ಬೆಳೆ ಬರುತ್ತೆ ಅಂತ ನಮ್ಗೆ ಕನ್ಫರ್ಮ್ ಇದೆ ಸರ್, ಇದೇ ಬರುತ್ತೆ ಇದು ಇಷ್ಟು ಪ್ರಮಾಣದಲ್ಲಿ. ಹೊಸ ಬೆಳೆ ಮಾಡ್ತೀವಿ ಅಂದಾಗ ಅದನ್ನೆಲ್ಲ ಪರೀಕ್ಷೆ ಮಾಡಿ ಇದು ಇಳುವರಿ ಕೊಡುತ್ತೆ ಅನ್ನೋದು ನಾವು ನೋಡ್ತೀವಿ ಸರ್. ನಮ್ಮ ಭೂಮಿಗೆ ಯಾವ್ದು ಜಾಸ್ತಿ ಹಾಕ್ಬೇಕು ಯಾವ್ದು ಬಿಡ್ಬೇಕು ಅನ್ನೋ ನಮ್ಗೆ ಅದು ಗೊತ್ತಾಗಿದೆ ಸರ್, ಯಾಕಂದ್ರೆ 1-2 ವರ್ಷ ಅದು ಸರ್ ಮಾಡ್ತಾ ಇರೋದು. ನಮ್ಮ ಫ್ಯಾಮಿಲಿ ಪೂರಾ ಅದರಲ್ಲೇ ಬಂದಿರೋದ್ರಿಂದ ನಮ್ಗದು ಇಂಥ ಬೆಳೆ ನಮ್ಗೆ ಚೆನ್ನಾಗಿ ಬರುತ್ತೆ ಫಲವತ್ತತೆ ಬರುತ್ತೆ ಅಂದಾಗ ಅದನ್ನ ಮಾತ್ರ ಹಾಕ್ತೀವಿ ಸರ್. ನಮ್ಮಲ್ಲಿ ಬೇರೆ ಈಗ ಅಡಿಕೆ ಅದನ್ನೆಲ್ಲ ಸಜೆಸ್ಟ್ ಮಾಡಿದ್ರು ಸರ್, ನಮಗೆ ನಮ್ಮ ಭಾಗದಲ್ಲಿ ಅಡಿಕೆ ಆಗಲ್ಲ ಸರ್, ಟೆಂಪರೇಚರ್ 40 ಹೋಗುತ್ತೆ ಸರ್. ನಮ್ಮ ಕಡೆ 38 ಅಂತ ಮಿನಿಮಮ್ ಇದ್ದೇ ಇರುತ್ತೆ ಸರ್, ಈ ಟೆಂಪರೇಚರ್ಗೆ ಅಡಿಕೆ ಬರಲ್ಲ ಅಂತ ಹೇಳಿದ್ರು. ನಾವು ಟ್ರೈ ಮಾಡಕ್ಕೆ ಹೋಗಲ್ಲ ಸರ್ ಇಲ್ಲಿ. ಸೊ ಮಣ್ಣಿನ ಫಲವತ್ತತೆ ಅದ್ ನೀವು ಕಾಪಾಡ್ಕೊಂಡು ಕಾಪಾಡ್ಕೊಳ್ತೀವಿ. ಈಗ ನೀವು ಹೇಳಿದಿರಿ ರಾಸಾಯನಿಕ ಗೊಬ್ಬರವನ್ನ ಒಟ್ಟಿಗೆ ಬಿಡಬಾರ್ದು, ಹಂತವಾಗಿ ಕಡಿಮೆ ಮಾಡ್ತೀವಿ. ಈಗ ನಾವು ಒಂದೇ ಸಲಕ್ಕೆ ನಾವು ರಾಸಾಯನಿಕ ಸ್ಟಾಪ್ ಮಾಡ್ತೀನಪ್ಪ, ನಾನು ಪೂರಾ ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಆ ವರ್ಷ ನಮ್ಮ ಮೈ ಮೇಲೆ ಸಾಲ ಹಾಕೊಳ್ಳೋದು ಗ್ಯಾರಂಟಿ ಸರ್. ಸರಿ, ಈಗ ಸಾವಯವ ಪದ್ಧತಿಯಲ್ಲಿ ಮುಖ್ಯವಾಗಿ ನೀವು ಒಣ ಕಸ ಅದೆಲ್ಲದನ್ನು ನೀವು ಅಲ್ಲಿ ಡಿಕಂಪೋಸ್ ಮಾಡ್ಕೊಳ್ತೀರಿ, ಅದು ಹೆಲ್ಪ್ ಆಗ್ತದೆ, ಮತ್ತು ಹಸಿರೆಲೆ ಗೊಬ್ಬರವನ್ನು ಇದು ಮಾಡ್ಕೊಳ್ತೀರಿ, ಹೆಲ್ಪ್ ಆಗ್ತದೆ. ಮತ್ತು ಬೇರೆ ಯಾವ ಮಾರ್ಗಗಳಿದ್ದಾವೆ ಸಾವಯವ ಪದ್ಧತಿಯಲ್ಲಿ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಬೇರೆ ಏನಾದರೂ ಬಳಸ್ತಾ ಇದ್ದೀರಾ ಅಥವಾ ಹೇಗೆ? ಬೇರೆ ಅಂದ್ರೆ ಈಗ ಬೇರೆ ಆಪ್ಷನ್ ಇಲ್ಲ ಸರ್, ನಮ್ಮ ಹೊಲದಲ್ಲಿ ಕಸನೇ ನಾವು ಬಳಸ್ಕೋಬಹುದು ಸರ್. ಈಗ ದನಕರುಗಳಿಲ್ಲ ಸರ್, ನಮ್ಮ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತೆ ಇಲ್ಲೋ ಮೀನಿಂದು ಗೊಬ್ಬರ ಎಲ್ಲ ತರ್ತಾರೆ, ಈ ತರದೆಲ್ಲ ವೇಸ್ಟೇಜ್ ಎಲ್ಲ ತಂದು ಹಾಕ್ತಾರೆ ಕೆಲವರೆಲ್ಲ ಭೂಮಿ ಚೆನ್ನಾಗಿರ್ಲಿ ಅಂತೇಳಿ. ಹಿಂಗೆ ಏನಾದ್ರು ಪ್ರಯತ್ನ ಮಾಡ್ತೀವಿ ಸರ್, ಈಗ ಅದನ್ನೆಲ್ಲ ನಾವು ಪ್ರಯತ್ನ ಮಾಡ್ತೀವಿ. ಅದರ ಎಕ್ಸ್ಪೆಂಡಿಚರ್ ಏನಿದೆ ನಮ್ಮ ಮಾರ್ಕೆಟ್ ಅಲ್ಲಿ, ನಮ್ಮ ಗೌರ್ಮೆಂಟ್ ನಮ್ಗೆ ಏನು ಬೆಂಬಲ ಕೊಟ್ಟಿ ಬೆಲೆ ಕೊಟ್ಟಿದ್ದಾರೆ ಸರ್, ಈಗ ಅದು ನಮ್ಗೆ ಖರ್ಚು ನೀಗಿಸಷ್ಟು ಇಲ್ಲ ಸರ್. ಈ ಬೆಂಬಲ ಬೆಲೆ ಮೆಕ್ಕೆಜೋಳಕ್ಕೆ 2,750 ಬೆಂಬಲ ಬೆಲೆ ಮಾಡ್ತಾರೆ ಸರ್. 2,700 ತಾವು ಕಡೆ ಮಾರಕ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ನಾನು ಲಿಮಿಟೆಡ್ ತಗೊಂತೀನಿ ನಾನು ಅಂತ ಹೇಳ್ತಾರೆ. ನಾನು ಹೊರಗಡೆ ದಲ್ಲಾಳಿ ಕಡೆಗೆ ನಾನು ಮಾರಕ್ ಹೋದ್ರೆ 2,000-2,100 ತಗೊಳ್ತಾರೆ ಸರ್. ಒಂದ್ ಎಕರೆಗೆ ಒಂದ್ ಎಕರೆ ಮೆಕ್ಕೆಜೋಳದ ಖರ್ಚು ಬಂದು 20,000 ಬರುತ್ತೆ ಸರ್. ನಾವು ಟೋಟಲ್ ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟ್ ಕಳ್ಸೋವರೆಗೂ ಸರ್ ಒಂದ್ ಎಕರೆಗೆ 20,000 ನಾನು ಟೋಟಲ್ ಲೆಕ್ಕ ಹಾಕಿದ್ದೀನಿ ಸರ್. ಗಳೆ ಎಷ್ಟು, ಅದಕ್ಕೆ ಬೀಜದ ಖರ್ಚು ಎಷ್ಟು, ಅದನ್ನೆಲ್ಲ ಲೆಕ್ಕ ತಗೊಂಡ್ರೆ 20,000 ಬರುತ್ತೆ ಸರ್. ನಮ್ಗೆ ಇನ್ನೇನು ಉಳಿತೈತೆ ಸರ್ ಅದರಲ್ಲಿ? ಖರ್ಚೆ ಒಂದು 2-3 ಲಕ್ಷ ಆಗುತ್ತೆ. 2-3 ಲಕ್ಷ ಮಾಡ್ತೀವಿ, ಪೀಕ್ 1 ಲಕ್ಷ ಬಂತಂದ್ರೆ ಯಾವ ರೈತ ಆದ್ರೂ ಕೈ ಸುಟ್ಕೊಳ್ತಾನೆ ಸರ್. ಈಗ ನಮ್ ಬೆಳೆ ತಕ್ಕಂತ ಬೆಲೆ ಕೊಡ್ಲಿ ಸರ್. ಕೃಷಿನ ಪೂರ ಸಾವಯವ ಮಾಡ್ತೀವಿ ಸರ್, ನಾವು ರಾಸಾಯನಿಕ ಬಳಸೋದೇ ಇಲ್ಲ. ನಾನು ಬೆಳೆಸಿದಂತ ಸಾವಯವ ಇದಕ್ಕೆ ಅದಕ್ಕೆ ವ್ಯಾಲ್ಯೂ ಬಂತಂದ್ರೆ ನಾವು ಯಾರು ರಾಸಾಯನಿಕ ಬಳಸೋದು ಸರ್. ನೀವು ಹೇಳೋದ್ರಿಂದ ತರಕಾರಿಗಳು ನಿಮ್ಮ ಆರ್ಥಿಕ ಖರ್ಚನ್ನ ನಿರ್ವಹಿಸ್ತವೆ, ನಿಮ್ಮ ಮುಖ್ಯ ಬೆಳೆಗಳಿಗೆ ಬೇಕಾಗುವಂತೆ ಎಲ್ಲ ಹಣಕಾಸಿನ ಸಂಪನ್ಮೂಲವನ್ನು ಒದಗಿಸಿಕೊಡ್ತದೆ. ಈ ಟೊಮೊಟೊ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಹೇಗಿದೆ ನಿಮ್ಮಲ್ಲಿ? ಕೆಲವು ಸಲ ಮಾರ್ಕೆಟ್ ತಗೊಂಡೋಗಿ ಸುರಿದು ಬರ್ತಾರೆ, ಬೆಲೆ ಕಡಿಮೆ ಆಗುತ್ತೆ. ನಂದು 30 ರೂಪಾಯಿ ಬಾಕ್ಸ್ ಕೇಳಿದಾರೆ ಸರ್, ಗಾಡಿ ಬಾಡಿಗೆ 35 ರೂಪಾಯಿ ಇದೆ ಸರ್. ಮಾರ್ಕೆಟ್ ಒಂದ್ ಕ್ರೆಡಿಟ್ಸ್ ತಗೊಂಡೋಗ್ಲಿಕ್ಕೆ 35 ರೂಪಾಯಿ ಬಾಡಿಗೆ, 30 ರೂಪಾಯಿ ಬಾಕ್ಸ್ ವ್ಯಾಪಾರ ಆಯ್ತು. ಬೇಡವೇ ಬೇಡ ಅಂತ ಮಠಕ್ಕೆ ಹಾಕಿ ಬಂದಿದ್ದೇನೆ ಸರ್. ನಾನು ಮಠದ ಗಾಡಿ ಬರುತ್ತೆ ಬಸವೇಶ್ವರ ಮಠದ್ದು, ಮತ್ತಲ್ಲಿ ಹುಡುಗರಾದ್ರೂ ತಿಂತಾರ ಅಂತ ಮಠಕ್ಕೆ ಹಾಕಿದೀವಿ. ಇನ್ನೊಂದಿಷ್ಟ ದನಕ್ಕೆ ಸುರಿದಿದ್ವಿ, ಕೆಲವೊಂದ್ ಟೈಮ್ 400-500 ಮಾರಿದ್ವಿ ಸರ್, ಕೆಲವು ಟೈಮ್ 30 ರೂಪಾಯಿ ಮಾರಿದ್ವಿ. ಈಗ ಬೇರೆ ಸಾಮಾನ್ಯ ರೈತರಿಗಿಂತಲೂ ನಿಮಗೂ ಸಣ್ಣ ವ್ಯತ್ಯಾಸ ಇರ್ತದೆ ಅಂತ ಹೇಳ್ತಾರೆ, ಯಾಕೆ ಹಿಂಗೆ ಆಗ್ತದೆ ಅಂತ ಯೋಚನೆ ಮಾಡಿದ್ರೆ ನೀವು? ನಾನ್ ಬೆಳೆಯೋದ ಬೆಳೆ ಮಾರ್ಕೆಟ್ ಅಲ್ಲಿ ಬೆಲೆ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು, ಅಲ್ಲಿ ಬದಲಾವಣೆಗಳನ್ನ ನೋಡ್ಬೇಕಾ, ನಾನ್ ಬದಲಾಗ್ಬೇಕಾ, ಈ ತರ ಏನಾದ್ರು ಸ್ವಲ್ಪ ಪ್ಲಾನ್ ಮಾಡಿದ್ರೆ? ಏನಿದೆ ಸರ್, ಅತಿ ಹೆಚ್ಚಾಗಿ ನಾವು ಟೊಮೆಟೊ ರೇಟ್ ಬಂದ ತಕ್ಷಣ ಎರಡು ಟೊಮೆಟೊ ಹಾಕ್ಬಿಡ್ತೀವಿ ಸರ್, ಫಸ್ಟ್ ಥಿಂಗ್ ಆಟೋಮೆಟಿಕ್ ರೇಟ್ ಡೌನ್ ಆಗಿ ಆಗುತ್ತೆ ಸರ್. ನೆಕ್ಸ್ಟ್ ಕ್ಲೈಮೇಟ್ ಕೂಡ ಸರ್, ಈಗ ನಾರ್ತ್ ಸೈಡ್ ಎಲ್ಲ ನಮ್ಗೆ ಏನ್ ಮಳೆ ಜಾಸ್ತಿ ಆಯ್ತಪ್ಪ ಅಂದ್ರೆ ಅಲ್ಲಿ ಬೆಳೆ ಹೋದ್ರೆ ಮಾತ್ರ ನಮ್ ಕಡೆಗೆ ಸೌತ್ ಕಡೆಗೆ ರೇಟ್ ಜಾಸ್ತಿ ಆಗುತ್ತೆ ಸರ್, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ಲ, ನಮ್ ಕಡೆಯಿಂದ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ ಮಾಲ್, ಅವಾಗ ಮಾತ್ರ ರೇಟ್ ಸಿಗತ್ತೆ ಸರ್ ನಮ್ಗೆ. ಅಕಸ್ಮಾತ್ ನಾರ್ತ್ ಅಲ್ಲಿ ಚೆನ್ನಾಗಿದೆ ಅಂದ್ರೆ ನಮ್ ಕಡೆ ರೇಟ್ ಬರಲ್ಲ ಬರಲ್ಲ, ಬಹಳ ಕಮ್ಮಿ ಸರ್. ರಫ್ತಾಗದು ಕಡಿಮೆ ಆಗುತ್ತೆ. ಲಿಮಿಟೆಡ್ ಬೆಳಿಬೇಕು ಸರ್, ನಾವು 10 ಎಕರೆ ಟೊಮೆಟೊ ಬೆಳಿತೀನಿ ಅಂದ್ರೆ ಆಗಲ್ಲ ಸರ್. ನಮ್ಮ ಈ ಕಡೆ ಭಾಗದ ನಾವು ಜನ ಎಷ್ಟು ತಿಂತೀವಿ, ಎಷ್ಟು ಹೋಗುತ್ತೆ, ಈ ಏರಿಯಾದಲ್ಲಿ ಎಷ್ಟಿದೆ, ಈ ನಮ್ಮ ಚಿಕ್ಕ ಸಿಂಧೂರಿಗೆ ಅಂತಿದೆ ಸರ್, ಪೂರ್ಪುರ ತರಕಾರಿ ಬೆಳಿತಕ್ಕಂತ ಊರು ಸರ್. ನಮ್ಮ ಬೆಟ್ಗೇರಿಲಿ ಬಹಳ ಕಮ್ಮಿ ಸರ್ ತರಕಾರಿ ಬೆಳಿತಕ್ಕಂಥವ್ರು, ಬಹಳ ಕಮ್ಮಿ, ಎಕರೆ ಗಟ್ಟಲೆ ಯಾರು ಮಾಡಲ್ಲ ಸರ್ ಅರ್ಧ ಎಕರೆ ಹಿಂಗೆ. ಬಟ್ ಚಿಕ್ಕ ಸಿಂಧೂರಿಗೆ ಅಲ್ಲಿ ಆ ಭಾಗದಲ್ಲೆಲ್ಲ ಪೂರ್ಪುರ ತರಕಾರಿ ಮೇಲೆ ಡಿಪೆಂಡ್ ಇರೋದು ಸರ್. ಸೊ ಹಾಗಾಗಿ ಸ್ವಲ್ಪ ಜಾಣತನದಿಂದನೇ ಸ್ವಲ್ಪ ಸ್ವಲ್ಪ ಆಗುತ್ತೆ ಸರ್. ನಾವು ಹಾಕಿದ್ರೆ 10 ಗುಂಟೆ ಅರ್ಧ ಎಕರೆ ಒಂದು ಐಟಮ್ ಆಗ್ತೀವಿ ಸರ್ ಅಷ್ಟೇ. ಪ್ರದೀಪ್ ಕುಮಾರಿಗ, ಮುಖ್ಯವಾಗಿ ತರಕಾರಿನೂ ಬೆಳಿತೀರಿ, ಜೊತೆಗೆ ನೀವು ಸಾಕಷ್ಟು ಭೂಮಿ 15 ಎಕರೆಗಟ್ಟಲೆ ಭೂಮಿ ಇರೋದ್ರಿಂದ ಮುಖ್ಯವಾದ ಬೆಳೆ ಮೆಕ್ಕೆಜೋಳ ಒಂದೇನಾ ಅಥವಾ ಬೇರೆ ಬೇರೆ ಬೆಳೆ ಬೆಳಿತಿದ್ರೆ? ಇಲ್ಲ ಸರ್, ಬೇರೆ ಕೂಡ ಬೆಳಿತೀವಿ, ಸಜ್ಜೆ ಬೆಳಿತೀವಿ ಸರ್, ಸೂರ್ಯಕಾಂತಿ ಬೆಳಿತೀವಿ, ಮತ್ತೆ ನವಣೆ. ಮುಂಗಾರಿಗೆ ಯಾವ್ದು ಸೂಕ್ತ? ಮುಂಗಾರಿ ನಮ್ಗೆ ಮೆಕ್ಕೆಜೋಳನ ಬೆಟರ್ ಸರ್, ಯಾಕಂದ್ರೆ ಸ್ವಲ್ಪ ಅತಿ ಹೆಚ್ಚು ಮಳೆ ಆದ್ರೂ ಕೂಡ ಕರ್ಕೊಳ್ಳೋದು ಸರ್, ಅಂದ್ರೆ ನಾವು ಮೆಕ್ಕೆಜೋಳ ಚೂಸ್ ಮಾಡ್ಕೊಂತೀವಿ ಸರ್. ಮುಂಗಾರಿಗೆ ಹಿಂಗಾರಿ ಬಂದು ನಮ್ಗೆ ಸಜ್ಜಿ ಮತ್ತೆ ತರಕಾರಿ ಬೆಳೆಯನ್ನ ಚೂಸ್ ಮಾಡ್ಕೊಂತೀವಿ ಸರ್. ಈಗ ಮೆಕ್ಕೆಜೋಳಕ್ಕೆ ನಿಮ್ಮಲ್ಲಿ ಮುಖ್ಯವಾಗಿ ಸಮಸ್ಯೆಗಳೇನು? ಆಕ್ಚುಲಿ ಅದು ಒಂದು ಹುಳ ಬರುತ್ತೆ ಸರ್, ಈಗ ಕೀಡಿ ತರ. ಕೀಡಿ ಹೆಂಗಂದ್ರೆ ಒಂದ್ ತಿಂಗಳ ಒಳಗೇನೆ ಬರುತ್ತೆ ಸರ್, ಮೆಕ್ಕೆಜೋಳಕ್ಕೆ ಸುಳಿನೆಲ್ಲ ಒಳಗಡೆ ತಿನ್ಕೊಂತ ಬರುತ್ತೆ ಸರ್, ಎಲ್ಲಿ ಕಟ್ ಕಟ್ ಆಗೋದು ಪಾಲಾರ್ಮಿ ಅಂತಾರೆ ಸರ್ ಅದಕ್ಕೆ. ಅದು ಬಂತಪ್ಪ ಅಂದ್ರೆ ನಾವು ಬೇರೆ ಯಾವ್ದೇ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಅಷ್ಟು ಕ್ಯೂರ್ ಆಗಲ್ಲ ಸರ್. ಈಗ ನಾವು ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ಸ್ಪ್ರೇ ಇನಿಷಿಯಲ್ ಸ್ಪ್ರೇ ಟ್ರೈ ಮಾಡಿದ್ರು ಸರ್, ಎಮಾಮೆಟಿನ್ ಬೆಂಜೋಯೇಟ್ ಮತ್ತೆ ಕೊರೋಜನ್ ಈ ತರದೆಲ್ಲ ಸ್ಪ್ರೇ ಮಾಡಿದ್ವಿ, ಬಟ್ ಅದಕ್ಕೆ ಕಂಟ್ರೋಲ್ ಬರಲಿಲ್ಲ, ಮತ್ತೆ ರಿಪೀಟ್ ಆಗ್ತಾ ಬಂತು. ಅದಾದ ನಂತರ ನೆಕ್ಸ್ಟ್ ದನಕ ಕಂಪ್ನಿ ಕವರ್ ಅಂತ ಒಂದು ಗ್ರಾನ್ಯೂಲ್ಸ್ ಕೊಟ್ಟರು ಸರ್, ಅದು ಮತ್ತೆ FMC ಕೂಡ ಅದೇ ತರ ಗ್ರಾನ್ಯೂಲ್ಸ್ ಬಂತು. ಅವನ್ನ ಸುಳಿಗೆ ಸ್ವಲ್ಪ ಸ್ವಲ್ಪ ಕಾಡಾಗ್ತಾ ಹೋಗ್ತೀವಿ ಪ್ರತಿಯೊಂದು ಗಿಡಕ್ಕ. ಅದು ಮಾತ್ರ ಕ್ಯೂರ್ ಆಗ್ತಾ ಬಂತು ಸರ್. ನೆಕ್ಸ್ಟ್ ಅಲ್ಲಿ ಲಾರ್ವಾ ಆಯ್ತು, ಅದು ಅಲ್ಲಿ ಬೆಳೆದಿಕ್ ಚಾನ್ಸನೇ ಸಿಗಲ್ಲ ಸರ್. ಹಂಗೆ ಹದಿನೈದು ಎಕರೆ ಇರ್ತದೆ, 14 ಎಕರೆ ಬೆಳಿತೀರ, 14-15 ಎಕರೆ ಬೆಳಿತೀರ, ಅಷ್ಟು ಗಿಡಗಳಿಗೂ ಹಾಕ್ಬೇಕ ನೀವು? ಪ್ರತಿಯೊಂದು ಸರ್, ಅದನ್ನೇ ಹೇಳಿದ್ನಿ ಸರ್. ನಿಮ್ಗೆ ಎಷ್ಟು ಜನ ಬೇಕಾಗ್ತದೆ? ನಾವು ಬೆಳೆತಕ್ಕಂತ ಬೆಳೆಕ್ಕಿಂತ ಜಾಸ್ತಿ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ, ಲಾಭ ಬರೋದು ಕಮ್ಮಿ ಇದೆ. ಈಗ ಸುಮಾರು 14 ಎಕರೆ ನೀವು ಮೆಕ್ಕೆಜೋಳ ಹಾಕಿದಾಗ ಈ ಸುಳಿ ರೋಗ ನಿಯಂತ್ರಣಕ್ಕೆ ನೀವು ಔಷಧಿ ಹಾಕ್ಲಿಕ್ಕೆ ಕೂಲಿ ಆಳುಗಳೇ ಜಾಸ್ತಿ ಬೇಕಾಗ್ತದೆ. ಅದು ಕೈಯಿಂದನೇ ಹಾಕ್ಬೇಕು, ಬೇರೆ ಏನು ದಾರಿ ಇಲ್ಲ ಅದಕ್ಕೆ. ಹೌದಾ? ಎಷ್ಟು ಜನ ಕೂಲಿ ಆಳುಗಳನ್ನು ಬಳಸ್ಕೊಳ್ತಾರೆ ನೀವು? 1 ಎಕರೆಗೆ 4 ಜನ ಹಾಕ್ತಾರೆ ಸರ್. 1 ಎಕರೆಗೆ 4 ಜನ ಎಷ್ಟು ಟೈಮಲ್ಲಿ ಮುಗಿಸ್ತಾರೆ? ಆಗುತ್ತೆ ಸರ್, 1-4 ಜನ 1 ಎಕರೆ ಹಾಕ್ತಾರೆ ಸರ್. 1-2 ಎಕರೆ 1 ದಿನಕ್ಕೆ 2 ಎಕರೆ ಹಾಕ್ತಾರೆ ಸರ್ ಅಷ್ಟೇ. 1 ದಿನಕ್ಕೆ 2 ಎಕರೆ ಹಾಕ್ತಾರೆ, 4 ಜನ 1 ಎಕರೆಗೆ 4 ಜನ ಹೋಗುತ್ತೆ ಸರ್. ಮತ್ತೆ ಗ್ರಾಮ್ಸ್ ಕೂಡ ಅದು 600-700 ರೂಪಾಯಿ ಇರುತ್ತೆ ಸರ್, 1 ಪ್ಯಾಕೆಟ್ 4 ಕೆಜಿ ಪ್ಯಾಕೆಟ್ ಬರುತ್ತೆ ಅದು. ಈಗ ಕಳೆ ನಿಯಂತ್ರಣಕ್ಕೆ ಏನ್ ಮಾಡ್ತೀರಿ ನೀವು? ಈಗ ಎಲ್ಲಾ ಬೆಳೆಗಳಲ್ಲೂ ಕಳೆ ಬೆಳಿತಾನೆ ಇರ್ತದೆ, ಅದನ್ನ ಹೇಗ್ ಮಾಡ್ತಿರ್ತೀರಾ ನೀವು? ಕಳೆದು ಬಂದು ಸರ್ ನಾವು ಎತ್ತಿದ ಗಿಡ ಮಾಡಿಸ್ತೀವಿ ಸರ್. ಮತ್ತೆ ನಡುವೆ ಮನ್ಸಾಲ್ ಅಂತ ಗಿಡದಿಂದ ಗಿಡವೇ ಇರುತ್ತಲ್ಲ, ಮನ್ಸಾಲ್ ಅಂತ ಕಳೆ ಬರ್ತೀವಿ. ಆ ಕಳೆ ನಿರ್ವಹಣೆ ನಾವು ಲೇಬರ್ ಮುಖಾಂತರ ತಗಿಸ್ತೀವಿ ಸರ್. ಈಗ ಸುಮಾರು ಎಷ್ಟು ಜನ ಬೇಕಾಗ್ತದೆ ಕಳೆ ತೆಗೆಸಿ? ನಾವು ಬೆಳೆದಲ್ಲಿ ಮೇಂಟೈನ್ ಮಾಡ್ಕೊಂಡ್ರೆ ಅಷ್ಟು ಹೋಗಲ್ಲ ಸರ್. ನಮ್ಗೆ 1 ಎಕರೆಗೆ 6-7 ಗಿಡ ಹಾಳಾಗ್ತಾರೆ ಸರ್. ಇನಿಷಿಯಲ್ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ, ಇಲ್ಲಾಂದ್ರೆ 1 ಎಕರೆಗೆ 1-20 ಬೇಕಾಗ್ತದೆ. ಪ್ರದೀಪ್, ನಿಮ್ಗೆ ಮದುವೆ ಆಗಿದೆ? ಏನಿಲ್ಲ ಸರ್. ಈಗ ಹೇಳಿ, ಒಬ್ಬ ಸಾಮಾನ್ಯ ಯುವಕರು ನಿರುದ್ಯೋಗ, ನಮ್ಗೆ ಎಲ್ಲೋ ಬದುಕಿಗೆ ಆಧಾರ ಇಲ್ಲ, ಆದಾಯದ ಮೂಲಗಳಿಲ್ಲ ಅಂತ ಕೊರಗೋದಕ್ಕಿಂತ ಇರೋ ಭೂಮಿಯನ್ನ ಉಳುಮೆ ಮಾಡ್ಕೊಂಡು ಹೋದ್ರೆ ಒಂದು ಒಳ್ಳೆ ದಾರಿಯನ್ನು ಕಂಡ್ಕೊಳ್ಬಹುದು ಅಂತ ನಿಮ್ಮ ಅನುಭವ ಬಂದಿದೆ? ಮಾಡ್ಬೋದು ಸರ್, ಮಾಡ್ಬೋದು. ಅಗ್ರಿಕಲ್ಚರ್ ಬರ್ಬೇಕು ಸರ್, ಜೊತೆಗೆ ಸೈಡ್ ಒಂದು ಯಾವ್ದಾದ್ರು ಸಣ್ಣ ಕೆಲಸ ಮಾಡ್ತಕ್ಕಂಥದ್ದು, ಈಗ ಯಾವ್ದಾದ್ರು ವರ್ಕ್ಶಾಪ್ ಆಯ್ತು, ಈ ತರದ ಜೊತೆ ಮಾಡ್ಕೋಬೇಕು ಸರ್. ಅವ್ರಿಗೆ ಬರೀ ಇದು ಒಂದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಸರ್. ಯಾಕಂದ್ರೆ ನಮ್ದು ಎಷ್ಟು ನಾವು ನನ್ನ ಅನುಭವಿಸಿದ ಒಂದು 4-5 ಅವರ್ಸ್ ನಾವು ಸರ್ ಮಾಡೋದು ಹೊಲದಲ್ಲಿ ಸರ್ ಕೆಲಸ, ಇನ್ನೊಂದು 4-5 ಅವರ್ಸ್ ನಾವು ಬೇರೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಕು ಸರ್ ಟೈಮ್ನ. ಬರೀ ಅದೊಂದೇ ನಾನು ಬಿತ್ತಿದ್ದೀನಿ ಬೆಳೆದಿನಿ ಅಂತ ಸುಮ್ಮನೆ ಕೂರ್ಬಾರ್ದು ಅಗ್ರಿಕಲ್ಚರ್ನಲ್ಲಿ. ಈಗ ನಿಮ್ಮ ತಲೆಮಾರಿನ ಅಥವಾ ನಿಮ್ಗಿಂತ ಚಿಕ್ಕ ವಯಸ್ಸಿನ ಯುವಕರ ಪಾಲ್ಗೊಳ್ಳುವಿಕೆ ಹೇಗಿದೆ? ಬಹಳಷ್ಟು ಜನ ಬರ್ತಾ ಇದ್ರು ಸರ್, ಈಗ ಅಗ್ರಿಕಲ್ಚರ್ ಬಹಳಷ್ಟು ಜನ ಬರ್ತಾ ಇದ್ದಾರೆ ಯುವಕರು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಅವ್ರಿಗೆ ಅನುಭವ ಆಗಿದೆ, ಇದು ಶಾಶ್ವತ ಅಲ್ಲ ನಮ್ಗೆ ಅಂತಂದ್ರು. ಯಾವತ್ತಿದ್ರು ನಮ್ಮ ಮನೆ, ನಮ್ಮ ಊರು, ನಮ್ಮ ಹೊಲನೆ, ನಮ್ಮ ಕಾಯಂ, ಇಲ್ಲಿ ಎಷ್ಟು ದಿನ ಇರ್ತೀವಿ ಅಂದ್ರೆ ಇವತ್ತಷ್ಟೇ ಚೆನ್ನಾಗಿರ್ತೀವಿ. ನಾಳೆ ಫ್ಯೂಚರ್ ಬಂದು ನಮ್ಗೆ ಅಗ್ರಿಕಲ್ಚರ್ ಅನ್ನೋದು ಬಹಳಷ್ಟು ಜನ ಗೊತ್ತಾಗಿದೆ. ನಮ್ಮ ಕಲೀಗ್ಸ್ ಕೂಡ ಹೋಗಿದ್ದಾರೆ ಸರ್, ನನ್ನ ಜೊತೆ ವರ್ಕ್ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಅಗ್ರಿಕಲ್ಚರ್ ಫೀಲ್ಡ್ಗೆ ರಿಟರ್ನ್ ಬಂದಿದ್ದಾರೆ. ಕೋವಿಡ್ಗಿಂತ ಮುಂಚೆ ಮತ್ತು ಕೋವಿಡ್ ನಂತರ ಇವೆರಡರ ಮಧ್ಯೆ ಹೋಲಿಕೆ ಮಾಡಿದ್ರೆ ಬಿತ್ತನೆ ಪ್ರಮಾಣ ಜಾಸ್ತಿ ಆಗಿದೆಯಾ, ಅಂದ್ರೆ ಕೃಷಿ ಭೂಮಿ ವಿಸ್ತರಣೆ ಆಗಿದೆಯಾ? ಎಷ್ಟೋ ಜನ ಬಂದು ಇದು ಫಸ್ಟ್ ರುಚಿ ಗೊತ್ತಿದ್ದಿಲ್ಲ ಸರ್, ಇದು ಅಗ್ರಿಕಲ್ಚರ್ ಜಾಬ್ ಆಯ್ತಂದ್ರೆ ಬುಡಪ್ಪ ಏನು ನಮ್ಮ ಲೈಫ್ ಸೆಟ್ಲ್ ಆಯ್ತು ಅನ್ನೋ ರೀತಿ. ಯಾವಾಗ ಕೊರೋನಾ ಬಂತು ಜನರಿಗೆ ಒಂದು ಕಾಲಚಕ್ರ ಟರ್ನ್ ಆಗುತ್ತೆ ಅಂತಾರಲ್ಲ ಸರ್, ಈಗ ಸ್ವಲ್ಪ ಬುದ್ಧಿ ಬಂದು ಈಗ ಊರೊಳಗೆ ಬಂದ್ರಲ್ಲ ಫಸ್ಟ್ ತಿಂಗ್ ನೆಮ್ಮದಿ ಸಿಕ್ತು ಸರ್ ಅಲ್ಲಿ ನೆಮ್ಮದಿ. ಅದೇ ಸೇಮ್ ಸ್ಯಾಲ್ರಿ ಕೊಡ್ತಾ ಬಂತು, ಸ್ಯಾಲ್ರಿ ಒಂದೊಂದು ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಸರ್, ಎಲ್ಲ ಟೈಮಲ್ಲಿ ನಮಗೆ ಪ್ರಾಫಿಟೇ ಸಿಗಲ್ಲ, ಕೆಲವೊಂದು ಟೈಮ್ ಲಾಸ್ ಕೂಡ, ನಮ್ಗೆ ಕೂಡ ಲಾಸ್ ಆಗಿದೆ ಮತ್ತೆ ಒಳ್ಳೆ ಪ್ರಾಫಿಟ್ ಬಂದಿದೆ. ಏನಪ್ಪಾ ಅಂದ್ರೆ ಸ್ವಲ್ಪ ತಾಳ್ಮೆ ಬೇಕು ಸರ್, ಅಲ್ಲಿ ಮಂತ್ಲಿ ಸ್ಯಾಲ್ರಿ ತಿಂಗಳಾದ ತಕ್ಷಣ ಬಿದ್ದು ಬಿಡುತ್ತೆ ಅಕೌಂಟಿಗೆ, ಇಲ್ಲಂಗಲ್ಲ 4 ಮಂತ್ಸ್ ಒಂದು ಸ್ಯಾಲ್ರಿ ಸರ್, ಇದು ಇದು ಸ್ವಲ್ಪ ತಡ್ಕೊಂಡು ಇಟ್ಕೋಬೇಕಷ್ಟೇ. ಮತ್ತೆ ತರಕಾರಿ ಬೆಳೆಗಳೆಲ್ಲ ಹಾಗಲ್ಲ, ವಾರಕ್ಕೆ ಬರ್ಸ್ ಒಂದೂವರೆ ತಿಂಗಳ ಆದ ನಂತರ ವಾರ ವಾರ ದುಡ್ಡು ಕಾಣ್ತಾ ಇರ್ತದೆ ಸರ್. ಒಂದ್ಸಲ ಮಾರ್ಕೆಟ್ ಹೋದ್ರೆ 8,000-10,000 ಕಂಟಿನ್ಯೂ ಬಂದೇ ಬರ್ತಾ ಇರುತ್ತೆ. ಅದು ಒಂದ್ ರೀತಿ ಚೆನ್ನಾಗಿ ಸರ್, ತರಕಾರಿ ಇರ್ಬೇಕು ಸರ್ ಸ್ವಲ್ಪ, 1-1.5 ಎಕರೆ ಸಿಸ್ಟಮ್ ಮಾಡ್ಕೋಬೇಕು ಜಾಸ್ತಿ, ಒಬ್ಬಂಟಿಗಿದ್ರೆ ಮಾತ್ರ 1-1.5 ಎಕರೆ ಇಷ್ಟೇ ಇರ್ಬೇಕು ಸರ್. ಕೃಷಿ ಸುಧಾರಣೆಗೆ ನನ್ಗೆ ಇನ್ನೂ ತಿಳುವಳಿಕೆ ಬೇಕು, ನಾನೆಲ್ಲೋ ತರಬೇತಿ ಹೋಗ್ಬೇಕು, ಇನ್ನೆಲ್ಲೋ ಪ್ರತ್ಯಕ್ಷಕ್ಕೆ ಹೋಗ್ಬೇಕು, ಈ ರೀತಿ ಓಡಾಡಿದ್ರೆ ಅವೆಲ್ಲ ತಿಳ್ಕೋಬೇಕು ನೋಡ್ಬೇಕು. ಆಲ್ಮೋಸ್ಟ್ ಈಗೆಲ್ಲ ಹೋಗ್ತಾ ಇರ್ತೀನಿ ಸರ್, ಯಾರಾದ್ರೂ ಒಂದು ಬೇರೆ ಈಗ ಯೂಟ್ಯೂಬ್ ಅಲ್ಲಿ ಕೂಡ ಕೆಲವೊಬ್ಬರು ರೈತರದ್ದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ, ಅವ್ರನ್ನ ಹೋಗಿ ಭೇಟಿ ಆಗೋದಾಯ್ತು. ಇದು ಕೆಲವು ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ತಾರಲ್ಲ ಅವ್ರನ್ನ ಭೇಟಿ ಆಗ್ತಕ್ಕಂಥದ್ದು ಇಂಥವ್ ಮಾಡ್ತಾ ಇರ್ತೀನಿ ಸರ್. ಮತ್ತೆ ಕೃಷಿ ಮೇಲೆ ಹೋಗ್ತಾ ಇರ್ತೀವಿ, ಅದಲ್ಲದೆ ನಾವು ಸ್ವಲ್ಪ ಕೆಲವೊಂದು ಇನ್ನೋವೇಷನ್ಸ್ ಮಾಡ್ತಾ ಇರ್ತೀನಿ ಸರ್ ಖಾಲಿ ಇಲ್ಲ. ಅಗ್ರಿಕಲ್ಚರ್ ಗೆ ರಿಲೇಟೆಡ್ ಇಂಪ್ಲಿಮೆಂಟ್ಸ್ ಗೆ ಈಗ ಸೀಡ್ ಡ್ರಿಲ್ ಆಯ್ತು, ಈ ತರದ್ ಮತ್ತೆ ಮ್ಯಾನ್ ಪವರ್ ನಾವು ಕಮ್ಮಿ ಮಾಡ್ಲಿಕ್ಕೆ ಸೀಡ್ ಡ್ರಿಲ್ ಅಂದ್ರೆ ಬಿತ್ತನೆ ಕೂರ್ಗಿ ಸರ್, ಬಿತ್ತನೆ ಕೂರ್ಗಿ ಈಗ ಎಲ್ಲಾ ಕಡೆ ಮಾರ್ಕೆಟ್ ಅಲ್ಲಿ ನಡ್ಕಟ್ಟಿನ ಕೂರ್ಗಿ, ಬಿಸ್ಮಿಲ್ಲಾ ಕೂರ್ಗಿ, ಈ ತರದ್ದೆಲ್ಲ ಇದಾವ. ಅದ್ರ ಕಾಸ್ಟ್ ಬಂದು ನಮ್ಗೆ 1 ಲ್ಯಾಕ್ ಇದೆ ಸರ್. ಈಗ ನನಗೆ ಅಷ್ಟು ದುಡ್ಡು ಕೊಟ್ಟು ತಗೊಳಕ್ ರೆಡಿ ಇಲ್ಲಪ್ಪ, ನನ್ಗೆ ಇರೋದ್ರಲ್ಲೇ ಮಾಡ್ಕೋಬೇಕು ಅಂದಾಗ ನಾವು ರೀಸೆಂಟ್ ಆಗಿ ಬರೀ 1,000 ರೂಪಾಯಿ ಮಾಡ್ಕೊಂಡಿವಿ ಸರ್. ನಾವು ಫೋನ್ ಯೂಸ್ ನಾವೇ ಮಾಡ್ಕೊಂಡಿವಿ ಸರ್. 10,000 ರೂಪಾಯಿ ಎಕ್ಸ್ಪೆಂಡಿಚರ್ ನಲ್ಲಿ ನಾವು ಬಿತ್ತನೆ ಕೂರಿಗೆನೆ ಮಾಡ್ತೀವಿ. ಏನೇನು ಬಳಸಿದ್ರು, ಏನು ಮಾಡಿದ್ರು? ಎಲ್ಲ ಸ್ಕ್ರಾಪ್ ಐಟಮ್ಸ್ ಸರ್, ಅದು ನಾನು ಬಳಸಿರೋದು. ಸ್ಕ್ರಾಪ್ ಅಲ್ಲಿ ಹೋಗೋದು, ತಗೊಂಬರೋದು. ಅವನ್ನ ಸ್ವಲ್ಪ ಲೇತ್ ವರ್ಕ್, ನಂದೇ ಆದಂತ ಒಂದು ವರ್ಕ್ ಶಾಪ್ ಸೆಟ್ ಅಪ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಕೆಲವೊಂದು ಇನಿಷಿಯಲ್ ಫೇಲ್ಯೂರ್ ಆಗು, ಹಂಗೆ ಮಾಡ್ತಾ ಮಾಡ್ತಾ ಕೆಲವು ನೆಕ್ಸ್ಟ್ ಸಕ್ಸಸ್ ಆಗಿದೆ ಸರ್. ಅದರಲ್ಲಿ ಏನೇನು ಬಿತ್ತನೆಗೆಲ್ಲ ಹೆಲ್ಪ್ ಆಗ್ತದೆ? ನಾವು ಮೆಕ್ಕೆಜೋಳ ಟ್ರೈ ಮಾಡಿದ್ವಿ ಸರ್, ಮೆಕ್ಕೆಜೋಳ ಮಾಡ್ಬೋದು, ಅದರಲ್ಲಿ ಸಕ್ಸಸ್ ಆಯ್ತು ಸರ್. ಮತ್ತೆ ಇದು ಕೂಡ ಮಾಡ್ಬೋದು ಸರ್, ಕ್ಯಾಸ್ಟರ್ ಔಡ್ಲಾ ಗೊಬ್ಬರ. ನನ್ಗೆ ಅದನ್ನ ತಗೊಂಡ್ ಬಂದ್ಮೇಲೆ ನನಗೆ ಈಗ ಮುಂಗಾರಿ ಟೈಮಲ್ಲಿ ಬೀಜ ಹಾಕೋ ಲೇಬರ್ದು ಉಳಿತು ಸರ್, ಗೊಬ್ಬರ ಹಾಕ್ತಕ್ಕಂಥ ಲೇಬರ್ದು ಉಳಿತು ಸರ್, ಎರಡು ಅದರಲ್ಲೇ ನಾನು ಮಾಡ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಮಸಾರಿ ಬಂದು ಆ ಬಿತ್ತನೆ ಕೂರಿಗೆ ಇರ್ತಾವ ಸರ್, ಅವು ನಡೆಯಲ್ಲ. ಇದು ನಾವು ಬೇರೆ ರೀತಿ ಮಾಡಿದ್ವಿ, ಇದು ವರ್ಕೌಟ್ ಆಯ್ತು ಸರ್ ನಮಗೆ. ಆ ಬಿತ್ತನೆ ಕೂರಿಗೆ ಸ್ವಲ್ಪ ಮಸಾರಿ ಭೂಮಿಗೆ ಸರಿ ಹೊಂದಾರ ಸರ್, ಈಗ ಎರೆ ಭೂಮಿಗೆಲ್ಲ ಚೆನ್ನಾಗಿ ಆಗ್ತಾವ ಅವು. ಆಟೋಮೆಟಿಕ್ ಸೀಟ್ ಇದೆ ಸರ್. ಎಷ್ಟು ಮಾಡ್ಕೊಂಡ್ರಿ ಸೀಟ್ ಡ್ರಿಲ್ಸ್? ನನ್ನ ಪರ್ಸನಲ್ ಯೂಸ್ಗೆ ಇವಾಗ ಒಂದು ಮಾಡಿದೆ ಸರ್, ಈಗ ನೆಕ್ಸ್ಟ್ ಪ್ಲಾನಿಂಗ್ ಬೇರೆ ಇದೆ ಸರ್. ಈಗ ನೀವು ಬಿತ್ತನೆ ಕೂರಿಗೆನ ನೀವೇ ತಯಾರು ಮಾಡಿಕೊಂಡು ಬಳಸೋದಕ್ಕೆ ಶುರು ಮಾಡಿದ್ರೆ, ನಿಮ್ಮನ್ನ ನೋಡಿದಂತ ರೈತರು ಬೇಕು ನಮಗೂ ಮಾಡ್ಕೊಡಿ ಅಥವಾ ನಾವು ಮಾಡೋಣ ಅಂತ ಹೀಗೆ ಮುಂದೆ ಬಂದಿದ್ದಾರೆ? ಹೇಗೆ ಬಂದಿದ್ದಾರೆ ಸರ್ ಈ ಸಲ? ಏನು ಉದಾಹರಣೆ, ನಾವು ಹಣ ಕೂಡ ಇದ್ದಾರೆ, ಇವ್ರಿಗೊಂದು ಬೇರೆ ಇವ್ರಿಗೊಂದು ಬೇರೆ ಐಟಮ್ ಮಾಡಿದ್ವಿ, ಅದು ಸಕ್ಸಸ್ ಆಯ್ತು ಇವಾಗ. ಬೇರೆ ಅಟ್ಯಾಚ್ಮೆಂಟ್ಸ್ ಎಲ್ಲ ಏನು ಮಾಡಿದ್ರಿ? ಅವ್ರಿಗೆ ಆಟೋಮೆಟಿಕ್ ಸೀಟ್ ಇರಲಿಲ್ಲ, 9 times ಇದೆ ಸರ್, 9 ಬೀಳ್ತಕ್ಕಂಥದ್ದನ್ನ ಕಮ್ಮಿ ಪ್ರೈಸಲ್ಲಿ ತೊಗೊಂಡ್ಬಂದು ಸ್ವಲ್ಪ ಅಟ್ರಾಕ್ಷನ್ ಮಾಡ್ಕೊಂಡ್ವಿ ಸರ್. ನಮ್ಗೆ ಇಲ್ಲಿ ನಮ್ಮ ಭೂಮಿಗೆ ಯಾವ ರೀತಿ ಬೇಕಂತ ಅದನ್ನ ಮಾಡ್ಕೊಂಡ್ವಿ, ಅದು ವರ್ಕೌಟ್ ಆಯ್ತು ಇವಾಗ. ನೆಕ್ಸ್ಟ್ ಇಲ್ಲೇ ನಾವೇ ಒಂದು ಬೇರೆ ಆಫರ್ಸ್ ಕೂಡ ಇದೆ ಸರ್, ಈಗ ನಾವೇನ್ ಮಾಡ್ಕೊಂಡಿದ್ವಲ್ಲ ಅದೇ ತರ ನಮಗೆ ಮಾಡಿಕೊಡ್ರಿ ಅಂತಂದು. ನಮ್ಮ ಫ್ರೆಂಡ್ ಒಂದು ವರ್ಕ್ ಶಾಪ್ ಇದೆ ಅಲ್ಲಿ ಅದನ್ನ ರೆಡಿ ಮಾಡ್ತೀವಿ. ಸೊ ಈಗ ಪ್ರದೀಪ್ ಕುಮಾರ್ ಅವರು ಕೃಷಿ ಜೊತೆಗೆ ಕೃಷಿಯಲ್ಲಿ ಸಂಶೋಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ರೈತರಿಗೆ ಸುಲಭವಾಗಿ ಬಳಕೆಯಾಗುವಂತ ಬಿತ್ತನೆ ಕೂರಿಗೆಯ ವಸ್ತುಗಳನ್ನು ತಯಾರು ಮಾಡೋದು, ವೀಡರ್ಸ್ ಮಾಡ್ತಾ ಇದ್ರಿ, ಮತ್ತೇನೇನ್ ಮಾಡ್ತೀರಿ? ಅಷ್ಟೇ ಸರ್, ಹ್ಯಾಂಡ್ ವೀಡರ್ಸ್ ಸಣ್ಣ ಪುಟ್ಟ ನಮ್ಮ ವರ್ಕಿಗೆ ಹಲವಾರು ಆಗುವ ಕೆಲಸ. ಫಸ್ಟ್ ನನ್ನ ಹೊಲದಲ್ಲೇ ಸರ್ ನಾನು ಟ್ರೈ ಮಾಡೋದು, ಏನಿದ್ರು ಇಲ್ಲಿ ಹೊರಗೆ ಎಕ್ಸ್ಪ್ಲೋರ್ ಮಾಡಿಲ್ಲ ಸರ್. ಅವನ್ನ ನಮ್ಮ ಹೊಲದಲ್ಲಿ ಅವ್ರು ಚೆನ್ನಾಗಿ ಅನಿಸಿದ್ರೆ ಮಾತ್ರ ನಾನು ಕೆಲವು ಯೂಟ್ಯೂಬರ್ಸ್ ಇದಾರೆ, ಕೆಲವರು ಇವರು ಕೂಡ ಅಂತ ಅಗ್ರಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಅಂತ ಇದೆ, ಅವ್ರು ವಿಸಿಟ್ ಮಾಡ್ತಾ ಇರ್ತಾರೆ ನಮ್ಮ ತೋಟಕ್ಕೆ. ಗೊಬ್ಬರ ಹಾಕ್ತಕ್ಕಂಥದ್ದು ಮತ್ತೆ ಕಳೆ ತೆಗಿತಕ್ಕಂಥ, ಈಸಿಯಾಗಿ ಕಳೆ ತೆಗಿತಕ್ಕಂಥದ್ದು ಇಂಥವೆಲ್ಲ ಕೆಲವೊಂದು ಐಟಮ್ಸ್ ಮಾಡಿದ್ವಿ ಸರ್. ಅವ್ರ ಅನುಕೂಲ ಆಗಿದಾವೆ, ಕೆಲವು ಕಡೆ ಅಂತ ಬಹಳ ಕಡೆ ಅಂತ ಕಾಲು ಬರ್ತಿರ್ತಾವ ಮಾಡದೆ ಹೆಂಗೆ ನಮ್ಗೆ ಕೊಡ್ರಿ ದುಡ್ಡು, ಅದೇ ಎಷ್ಟು ಕೊಡ್ತೀವಿ ದುಡ್ಡು ಮಾಡಿಕೊಡ್ರಿ ನಮ್ಗೆ ಅಂತಾರೆ. ಮಾಡ್ತಕ್ಕಂಥ ವಿಧಾನ ಈಸಿ ಐತೆ ಸರ್, ಅದು ಅದನ್ನ ನೋಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ ನನ್ನ ಫೋನಲ್ಲಿ, ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ನೀವೇ ಮಾಡ್ಕೊಡ್ರಿ ಕಮ್ಮಿ ಖರ್ಚಲ್ಲಿ. ಹೊರಗಡೆ 2,000-3,000 ಆನ್ಲೈನಲ್ಲಿ 2,000-3,000 ಇದೆ ಸರ್, ನಾವು ಅದನ್ನ 400-300 ಮಾಡ್ಕೋಬೋದು ಸರ್, ಅವ್ರಿಗೆ ಸೇವಿಂಗ್ಸ್ ಆಗುತ್ತೆ. ನಾನು ಮಾಡ್ಕೊಡಲ್ಲ, ನಾನು ಸಜೆಸ್ಟ್ ಮಾಡ್ತೀನಿ, ನೀವೇ ಮಾಡ್ಕೊಡ್ರಿ ಅಂತ ಹೇಳ್ತೀನಿ ಸರ್. ಒಳ್ಳೇದು ಪ್ರದೀಪ್ ಕುಮಾರ್, ನಮ್ಗೆ ಭಾಳ ಖುಷಿ ಆಗ್ತದೆ. ಡಿಪ್ಲೊಮೋ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡಿ ಜೊತೆಗೆ ಕೃಷಿಗೆ ನಂತರದಲ್ಲಿ ಕೃಷಿಗೆ ಬಂದಿದ್ದೀರಿ, ಕೆಲಸವನ್ನೆಲ್ಲ ಬಿಟ್ಟು ಮಧ್ಯದಲ್ಲಿ ಕೃಷಿಗೆ ಬಂದಿದ್ದೀರಿ. ಕೃಷಿಯಲ್ಲಿ ತುಂಬ ಪ್ರಾಫಿಟಬಲ್ ಆಗಿ ಅಂದರೆ ಲಾಭದಾಯಕವಾಗಿರ್ತಕ್ಕಂಥ ಕೃಷಿಯಲ್ಲಿನೇ ಮುಂದುವರಿತಾ ಇದ್ದೀರಿ, ಜೊತೆಗೆ ಕೃಷಿಗೆ ಬೇಕಾಗುವಂತಹ ಸಲಕರಣೆಗಳನ್ನೆಲ್ಲ ನೀವೇ ಮಾಡಿಕೊಂಡು ನಿಮಗೆ ಮತ್ತಷ್ಟು ಸರಳವಾಗಿ ಕೃಷಿಯನ್ನು ಮಾಡಿಕೊಂಡು ಹೊರಟಿದ್ದೀರಿ. ನಿಮ್ಮ ಈ ಅನುಭವ ನಮ್ಮೆಲ್ಲ ಕೇಳುವವರಿಗೆ ಸಹಾಯವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ಪ್ರದೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಂಧುವರೇ, ಈಗ ಕೇಳೋಣ ರೈತರಿಗೆ ಸಲಹೆ. ಕೃಷಿಯಲ್ಲಿ ಬೇವಿನ ಮೂಲದ ಕೀಟನಾಶಕಗಳ ಬಳಕೆ. ಬೇವು ವಿವಿಧ ತರವಾಗಿ ಒಂದು ಕೀಟಗಳನ್ನು ಹತೋಟಿ ಮಾಡ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಪ್ರತಿರೋಧಕತೆ. ಈ ಒಂದು ಪ್ರತಿರೋಧಕತೆ ಅಂದ್ರೆ ಘಾಟು ವಾಸನೆ ಮತ್ತು ಕಹಿ ರುಚಿಯಿಂದಾಗಿ ಕೀಟಗಳು ಬೆಳೆಯ ಸಮೀಪ ಬರದಂತೆ ಮಾಡಿ ಗಿಡದ ಮೇಲೆ ಈ ಒಂದು ಮೊಟ್ಟೆ ಅಥವಾ ತತ್ತಿಗಳನ್ನು ಇಡುವುದನ್ನ ನಾವು ತಡೆಗಟ್ಟಕ್ಕೆ ಸಹಕಾರಿ ಆಗ್ತದೆ. ಎರಡನೇದಾಗಿ ಬೇವಿನ ಔಷಧಿಯ ಸಿಂಪಡಣೆಗಳಿಂದ ಬೆಳೆಗಳ ಭಾಗಗಳು ಕಹಿಯಾಗುವುದರಿಂದ ಕೀಟಗಳು ಆ ಭಾಗವನ್ನು ತಿನ್ನುವುದಿಲ್ಲ, ಇದರಿಂದ ನಮಗೆ ಬೆಳೆಯ ರಕ್ಷಣೆ ಆಗ್ತದೆ. ಇನ್ನು ಮೂರನೇದಾಗಿ ಕೀಟ ಬೆಳವಣಿಗೆ ನಿಯಂತ್ರಕವಾಗಿ ಸಹ ಈ ಒಂದು ಬೇವನ್ನು ನಾವು ಬಳಸಬಹುದು. ಅಂದರೆ ಕೀಟಗಳ ವಿವಿಧ ಬೆಳವಣಿಗೆ ಹಂತಗಳ ಮೇಲೆ ಇದು ತೀವ್ರ ಪರಿಣಾಮವನ್ನುಂಟು ಮಾಡಿ ಚರ್ಮ ಕಳಚುವಿಕೆಯನ್ನು ಕುಂಠಿತಗೊಳಿಸುತ್ತದೆ ಮತ್ತು ಚರ್ಮದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂಥ ಕ್ರೈಟಿನ್ ತಯಾರಿಕೆಯನ್ನು ಈ ಒಂದು ಬೇವಿನ ವಿಷವು ತಡೆಗಟ್ಟುತ್ತದೆ. ಇನ್ನು ಕೀಟಗಳಲ್ಲಿ ನಪುಂಸಕತೆ, ಸೊ ಇದು ಸಹ ಒಂದು ಬೇವಿನ ವಿಷದಿಂದ ಆಗುವಂಥ ದುಷ್ಪರಿಣಾಮ ಕೀಟಗಳ ಮೇಲೆ. ಅಂದರೆ ಕೀಟಗಳಲ್ಲಿ ನಿರ್ವೀರ್ಯತೆಯನ್ನುಂಟು ಮಾಡಿ ಅದರಿಂದ ಕೀಟಗಳು ನಪುಂಸಕವಾಗಿ ಅವುಗಳ ಸಂತತಿಯನ್ನು ಮುಂದುವರಿಯದಂತೆ ತಡೆಗಟ್ಟುತ್ತದೆ.

ಮೋಡವ ನೆನೆಸೋಣ, ಮಳೆ ಕೊಡು ಎಂದು ಕೇಳೋಣ.